ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್. ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ. ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ. ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್. ನ್ಯೂಸ್ ಆನ್ ಏರ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿಕ ಬಾಂಧವರೇ, ಈಗ ಕೇಳಿ ಮೀನು ಕೃಷಿಯ ಮಹತ್ವ. ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರುತಿ ಶ್ರೀ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೀನು ಕೃಷಿಯ ಬಗ್ಗೆ ಮಾತಾಡ್ತಾ ಇದೀವಿ. ಈ ಒಂದು ಮಳೆಗಾಲದಲ್ಲಿ ಮೀನು ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡಬಹುದು, ಈ ಮೀನು ಕೃಷಿಯಿಂದ ನಮ್ಮ ಕೃಷಿಕರಿಗೆ ಎಷ್ಟು ಮಟ್ಟಿಗೆ ಆದಾಯವನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನಲ್ಲಿ ಇರುವಂತಹ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಮೀನುಗಾರಿಕೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಶ್ರುತಿ ಶ್ರೀ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಮೀನು ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ಫಸ್ಟ್ ನಾನು ಇಂಟ್ರೊಡಕ್ಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ. ಈಗ ಭಾರತ ಅಥವಾ ಕರ್ನಾಟಕದಲ್ಲಿ ಸಿಹಿ ನೀರಿನ ಮೀನು ಉತ್ಪಾದನೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಭಾರತದಲ್ಲಿ ಸಿಹಿ ನೀರಿನ ಮೀನು ಉತ್ಪಾದನೆಯನ್ನು ಗಮನಿಸಿದಾಗ ಭಾರತದಲ್ಲಿ ಒಟ್ಟು ಮೀನಿನ ಉತ್ಪಾದನೆ 14.10 million ಮೆಟ್ರಿಕ್ ಟನ್ ಅಷ್ಟಿದೆ. ಅದರಲ್ಲಿ ಸರಿಸುಮಾರು 10.11 million ಮೆಟ್ರಿಕ್ ಟನ್ ಅಷ್ಟು ಸಿಹಿ ನೀರಿನ ಸಾಕಣೆ ಮುಖಾಂತರ ಉತ್ಪಾದಿಸಲಾಗುತ್ತಿದೆ. ನಂತರ ಭಾರತದಲ್ಲಿ ಅಂದಾಜು 3.15 million ಮೆಟ್ರಿಕ್ ನಷ್ಟು ಜಲಾಶಯಗಳು ಹಾಗೂ 2.24 million ಹೆಕ್ಟೇರ್ ನಷ್ಟು ಕೊಳಗಳು ಮತ್ತು ಕೆರೆಗಳಿವೆ. ಇವುಗಳಲ್ಲಿ ಸಮರ್ಪಕವಾಗಿ ಮೀನುಗಾರಿಕೆಗೆ ಉಪಯೋಗಿಸಿಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೀನು ಉತ್ಪಾದನೆಯನ್ನು ಕೂಡ ಮಾಡಬಹುದು. ಸಿಹಿ ನೀರು ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ದೇಶಕ್ಕೆ ಅಪೌಷ್ಟಿಕ ನಿರ್ಮೂಲನೆ ಮಾಡಲು ಇದೊಂದು ಉಪಯುಕ್ತವಾಗಿದೆ. ಅದೇ ರೀತಿ ನಾವು ಕರ್ನಾಟಕ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಅಂದಾಜು 10.74 lakh ಟನ್ ಅಷ್ಟು ಮೀನು ಉತ್ಪಾದನೆ ಮಾಡಲಾಗುತ್ತಿದೆ ಮತ್ತು ಸಿಹಿ ನೀರಿನ ಮೀನು ಉತ್ಪಾದನೆಯಲ್ಲಿ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಮೀನಿನಲ್ಲಿ ಕೃಷಿ ಹೊಂಡಗಳನ್ನು ರೈತರು ನಿರ್ಮಿಸಿಕೊಂಡಿದ್ದಾರೆ. ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ತಗೊಂಡ್ರೆ 5,000 ಕ್ಕಿಂತಲೂ ಹೆಚ್ಚು ಕೃಷಿ ಹೊಂಡಗಳು ನಿರ್ಮಾಣಗೊಂಡಿವೆ. ಇವುಗಳನ್ನು ಮೀನು ಉತ್ಪಾದನೆಗೆ ಉಪಯೋಗಿಸಿಕೊಂಡ್ರೆ ಮೀನಿನ ಉತ್ಪಾದನೆ ಹೆಚ್ಚುವುದರೊಟ್ಟಿಗೆ ರೈತರು ಆರ್ಥಿಕವಾಗಿ ಸಬಲರಾಗಬಹುದು ಮತ್ತೆ ದೇಶದಲ್ಲಿ ಅಪೌಷ್ಟಿಕತೆ ಸಮಸ್ಯೆಯನ್ನು ಕೂಡ ನಾವು ನಿರ್ಮೂಲನೆ ಮಾಡಬಹುದು. ಈ ಒಂದು ಮೀನು ಕೃಷಿ ಅಂದ್ರೆ ಏನು ಸರ್? ಮೀನು ಕೃಷಿ ಅಂತ ಅಂದ್ರೆ ಮೀನನ್ನ ಇವಾಗ ನಾವು ಕೆರೆ ಕಟ್ಟೆಗಳಲ್ಲಿ ಅದು ಬೆಳೆಯೋದ್ ಅಲ್ದೇನೆ ಈಗ ನಾವೇ ಒಂದು ಸಣ್ಣ ಹೊಂಡದಲ್ಲಿ ಹೊಂಡ ಮಾಡಿಕೊಂಡು ಅದನ್ನ ಮೀನನ್ನ ಬೆಳವಣಿಗೆ ಮಾಡೋದನ್ನ ನಾವು ಮೀನು ಕೃಷಿ ಅಂತ ಹೇಳಿ ಕರಿತೇವೆ. ಈಗ ಮೀನು ಕೃಷಿಯನ್ನ ಅಂದ್ರೆ ಎಂತ ಕೃಷಿಕರು ಮಾಡಬಹುದು ಅಂತ ಹೇಳ್ತೀರಾ? ಸರ್, ಇದು ಸಾಮಾನ್ಯವಾಗಿ ಎಲ್ಲಾ ಕೃಷಿಕರು ಕೂಡ ಮಾಡಬಹುದು. ಇದಕ್ಕೆ ಆದಂತ ಏನು ತುಂಬಾ ವೈಜ್ಞಾನಿಕವಾಗಿ ತಿಳುವಳಿಕೆ ಅಥವಾ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೆ ಬೇಸಿಕ್ ನಾಲೆಜ್ ಅಂತ ಅಂದ್ರೆ ಮೀನನ್ನ ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು, ಯಾವ ಸೈಜಿನ ಮರಿ ನಾವು ತಗೋಬೇಕು, ಮತ್ತೆ ನೀರಿನ ಗುಣಮಟ್ಟ ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋ ಮಾಹಿತಿ, ಮತ್ತೆ ಅದಕ್ಕೆ ಯಾವ್ಯಾವ ಟೈಮ್ಗೆ ಆಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಮಾಹಿತಿ ತಿಳ್ಕೊಂಡಿದ್ರೆ ಎಂತ ರೈತರು ಕೂಡ ನಾವು ಮೀನು ಕೃಷಿನ ಮಾಡಬಹುದು. ಈಗ ಮೀನು ಕೃಷಿಯನ್ನ ಮಾಡುವಂತ ರೈತರು ಅಂದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಮೀನು ಮರಿಗಳನ್ನ ತಂದು ಸಾಕಾಣಿಕೆ ಮಾಡಬೇಕಾಗುತ್ತೆ? ಸರ್, ಮೊದಲನೇದಾಗಿ ಮೀನು ಕೃಷಿ ಮಾಡುವ ರೈತರು ಫಸ್ಟ್ ಏನು ಹೊಂಡ ಇದೆ ಆ ಆ ಹೊಂಡನ ನಾವು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ಅದಕ್ಕೆ ಫಸ್ಟ್ ನಾವು ನೀರ್ ತುಂಬಿಸಬೇಕಾಗತ್ತೆ. ಸೊ ನೀರ್ ತುಂಬಿಸಿದ ನಂತರ ಅದಕ್ಕೆ ನಾವು ದನದ ಸಗಣಿ ಗೊಬ್ಬರನ ನಾವು ನೀರಿನಲ್ಲಿ ಕಲಸಿ ಆ ತಿಳಿ ನೀರನ್ನ ನಾವು ಮೀನಿನ ಹೊಂಡಕ್ಕೆ ಹಾಕ್ಬೇಕಾಗತ್ತೆ. ಹಾಕಿದ 5-7 ದಿನ ಬಿಟ್ಟು ಅದಕ್ಕೆ ನಾವು ಮೀನು ಮರಿನ ಬಿತ್ತನೆ ಮಾಡಬೇಕಾಗತ್ತೆ. ಸೊ ಏನಕ್ಕೆ ನಾವು 5-7 ದಿನ ಟೈಮ್ ಕೊಡಬೇಕು ಅಂತಂದ್ರೆ ಅದರಲ್ಲಿ ಬೇಕಾಗಿರೋಂತ ನೈಸರ್ಗಿಕ ಆಹಾರ ಅಂತ ಅಂದ್ರೆ ಜಲಸಸ್ಯ ಬೆಳವಣಿಗೆ ಆಗ್ತದೆ, ಅದರ ಜೊತೆಗೆ ಜಲಸಸ್ಯ ಪ್ರಾಣಿಗಳು ಕೂಡ ಬೆಳವಣಿಗೆ ಆಗ್ತದೆ. ಅದು ಮೀನುಗಳಿಗೆ ತುಂಬಾ ಮುಖ್ಯವಾದ ಆಹಾರ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಅದ್ರ ಬೆಳವಣಿಗೆಗೋಸ್ಕರ ನಾವು ಫಸ್ಟ್ ನಾವು ನೀರ್ ತುಂಬಿದ ಕೂಡಲೇ ದನದ ಸಗಣಿ ಮೆನ್ಯೂರಿಂಗ್ ನ ನಾವು ಮಾಡಬೇಕಾಗತ್ತೆ. ಅದಾದ ನಂತರ 5 ದಿನದ ನಂತರ ನಾವು ಮೀನು ಮರಿನ ಬಿತ್ತನೆ ಮಾಡಬೇಕು. ಈ ಒಂದು ಮೀನು ಕೃಷಿಯಲ್ಲಿ ಹೆಚ್ಚಿನದಾಗಿ ನಾವು ಮೀನುಗಳನ್ನ ಉತ್ಪಾದನೆ ಮಾಡೋದಾಗಿರ್ಬೋದು ಅಥವಾ ಆದಾಯವನ್ನ ಗಳಿಸುವಂತಹದ್ದಾಗಿರ್ಬೋದು, ಈ ನಿಟ್ಟಿನಲ್ಲಿ ಅಂದ್ರೆ ಮಳೆ ನೀರಿನಲ್ಲಿ ಮೀನು ಸಾಕಾಣಿಕೆ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರು, ಅಥವಾ ತಮ್ಮ ಜಮೀನುಗಳಲ್ಲಿ ಸಾಕಷ್ಟು ಈ ಒಂದು ಕೊಳವೆ ಬಾವಿಗಳನ್ನೆಲ್ಲ ಹಾಕ್ಸಿರ್ತಾರ ನಮ್ಮ ಕೃಷಿಕರು, ಅಂತ ಒಂದು ಕೊಳವೆ ಬಾವಿನ ನೀರನ್ನ ಉಪಯೋಗ ಮಾಡಿಕೊಂಡು ಮೀನು ಕೃಷಿ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಸರ್, ಈಗ ಮಳೆಗಾಲದಲ್ಲಿ ಅಂತಂದ್ರೆ ಕೊಳವೆ ಬಾವಿ ಅಂತಂದ್ರೆ ಸ್ವಲ್ಪ ಗಡ್ಸುತನ ಇರುತ್ತೆ ನೀರಲ್ಲಿ. ಸೊ ಆ ಕಾರಣಕ್ಕೆ ನಾನು ಮಳೆಗಾಲದಲ್ಲಿ ಹೇಗೆ ನಾವು ಉಪಯುಕ್ತವಾಗಿ ಆ ಮಳೆ ನೀರನ್ನ ಉಪಯೋಗಿಸ್ಕೊಂಡು ನಾವು ಮೀನು ಕೃಷಿ ಮಾಡಬೇಕು ಅನ್ನೋದು ಮೇನ್ ಉದ್ದೇಶ ಆಗಿತ್ತು. ಸೊ ಆ ಕಾರಣಕ್ಕೆ ಮಳೆ ನೀರನ್ನ ಉಪಯೋಗಿಸ್ಕೊಂಡು ಕೂಡ ನೀವು ಮೀನು ಕೃಷಿ ಪ್ರಾರಂಭ ಮಾಡಿದ್ರೆ ಆ ಗಡ್ಸುತನದ ಪ್ರಾಬ್ಲಮ್ ಏನಿತ್ತು, ಮೀನಿಗೆ ಹಾರ್ಡ್ನೆಸ್ ಇರ್ಬೋದು, ಮೀನಿನ ಹಾರ್ಡ್ನೆಸ್ಗೋಸ್ಕರ ನಾವು 150 PPM ಒಳಗೆ ಇರಬೇಕು ಮೀನ್ ಬೆಳವಣಿಗೆ ಮಾಡ್ಲಿಕ್ಕೆ. ಸೊ ಇದು ಕೊಳವೆ ಬಾವಿ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಅದರಲ್ಲ ಗಡ್ಸುತನ ಬಂದು 800-1000 ಮೇಲ್ಪಟ್ಟಿರ್ತದೆ. ಸೊ ಅದು ಮೀನಿಗೆ ಸ್ವಲ್ಪ ಹಾನಿಕರವಾಗಿರುತ್ತೆ. ಆ ಕಾರಣಕ್ಕೆ ನಾವು ಮಳೆಗಾಲದಲ್ಲಿ ನಾವು ಮೀನು ಕೃಷಿ ಆರಂಭ ಮಾಡಿ ಮಳೆ ನೀರನ್ನ ಉಪಯೋಗಿಸಿಕೊಂಡು ಮಾಡೋದ್ರಿಂದ ತುಂಬಾ ಅನುಕೂಲವಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಹೇಳ್ತಿದ್ದೆ. ಈಗ ಒಬ್ಬ ಸಣ್ಣ ರೈತ ಅಂತಂದ್ರೆ ಕಡಿಮೆ ಪ್ರಮಾಣದಲ್ಲಿ ಅಂತಂದ್ರೆ ಎಷ್ಟು ಮೀನು ಸಾಕಾಣಿಕೆ ಮಾಡಬಹುದು? ಸರ್, ಈಗ ಕಡಿಮೆ ಪ್ರಮಾಣ ಅಂತಂದ್ರೆ ಈಗ ಅವ್ರದ್ದು ಏನ್ ಜಾಗ ಇದೆ ಅಂದಾಜಿಗೆ ಅವ್ರಿಗೆ ಒಂದ್ ಎಕರೆನೆ ಇದೆ ಅಂತ ಅನ್ಕೊಳ್ಳಿ, ಒಂದ್ ಎಕರೆದು ಒಂದು ಹೊಂಡ ತಗ್ಸಿ, ಸೊ ಅದರಲ್ಲಿ ಮಿನಿಮಮ್ ನಾವು 4,000-5,000 ಮರಿನ ನಾವು ಬಿತ್ತನೆ ಮಾಡಬಹುದು ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಈ ರೀತಿಯಾಗಿ ಅವರು ಕಡಿಮೆ ಅಂತಂದ್ರೆ 1 ಎಕರೆ ಅಥವಾ ಅದಕ್ಕಿಂತ 1/2 ಎಕರೆಗೂ ಕೂಡ ಅವರು ಮಾಡಬಹುದು, ಬಟ್ ನಾವು 4,000-5,000 ಮರಿನ ಬಿತ್ತನೆ ಮಾಡಬೇಕು 1 ಹೆಕ್ಟೇರ್ಗೆ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಈಗ ಸಾಕಷ್ಟು ಕಡೆ ಅಂದ್ರೆ ಸರ್ಕಾರದ ವತಿಯಿಂದ ಅಂತಂದ್ರೆ ಕೆಲವು ಇಲಾಖೆಗಳಿಂದ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಕೃಷಿಕರ ಜಮೀನುಗಳಲ್ಲಿ, ಅಂತ ಒಂದು ಕೃಷಿ ಹೊಂಡಗಳಲ್ಲಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡಬಹುದು? ಸರ್, ಇವಾಗ ಕೃಷಿ ಹೊಂಡ ಅಂತ ಹೇಳಿದ್ರೆ ಕೃಷಿ ಹೊಂಡದ ಅವ್ರದ್ದು ಏನು ಕ್ರೈಟೀರಿಯಾ ಇತ್ತು ಅಂತಂದ್ರೆ 20x30 ಜೊತೆಗೆ ಆಳ ಬಂದು ಅವ್ರಿಗೆ 10-20 ಆಳ ತನಕ, ಯಾಕಂದ್ರೆ ಅವ್ರದ್ದು ಮೀನ್ ಕೃಷಿ ಹೊಂಡದ ಪರ್ಪಸ್ ಏನು ಅಂದ್ರೆ ನೀರ್ ಸಂಗ್ರಹಣೆ ಮಾಡ್ಲಿಕ್ಕಷ್ಟೇ. ಸೊ ಮೀನು ಸಾಕಣೆ ಮಾಡೋ ಉದ್ದೇಶಕ್ಕೆ ಅವರು ಕೃಷಿ ಹೊಂಡ ತೆಗ್ದಿರಲ್ಲ. ಸೊ ಆ ಕೃಷಿ ಹೊಂಡನ ನಾವು ಮೀನ್ ಸಾಕಣೆಗೆ ನಾವು ಉಪಯೋಗಿಸ್ಕೋಬಹುದು. ಯಾವ ರೀತಿಯಾಗಿ ಅಂತಂದ್ರೆ ಈಗ 20x30 ಅಂತ ಅಂದ್ರೆ ಆ ಡೆಪ್ತ್ ಅದು ಆಲ್ಮೋಸ್ಟ್ 10 ಅಡಿಕ್ಕಿಂತ ಜಾಸ್ತಿ ಇರೋ ಕಾರಣ ನಾವು ಒಂದು 500-1,000 ಮರಿ ತನಕ ನಾವು ಬಿತ್ತನೆ ಮಾಡಬಹುದು. ಈಗ ಸಾಮಾನ್ಯವಾಗಿ ಈಗ ಮೀನು ಮರಿ ಅಂತಂದ್ರೆ ಸಾಕಷ್ಟು ಗೊಂದಲ ಇರುತ್ತೆ ನಮ್ಮ ಕೃಷಿಕರಲ್ಲಿ, ಅಂದ್ರೆ ಯಾವ ತಳಿಯ ಮೀನು ಸಾಕಾಣಿಕೆ ಮಾಡಬೇಕು ಅಂತೇಳಿ. ಈಗ ಎಷ್ಟು ತಳಿಯ ಮೀನುಗಳು ಇದ್ದಾವೆ, ಅದರಲ್ಲಿ ನಮ್ಮ ಭಾಗಕ್ಕೆ ಸೂಕ್ತವಾದ ಒಂದು ಯಾವ ತಳಿಗಳನ್ನ ನಾವು ಸಾಕಾಣಿಕೆ ಮಾಡಬಹುದು ಅಂತ ಹೇಳ್ತೀರಾ? ಸರ್, ಈ ಸಾಮಾನ್ಯದಲ್ಲಿ ನಾವು ಭಾರತೀಯ ಗೆಂಡೆ ಮೀನು ಅಂತೇಳಿ ಕರಿತೇವೆ. ಅದ್ ಯಾವ್ಯಾವ ಅಂದ್ರೆ ಕಟ್ಲಾ, ರೋಹು ಮತ್ತೆ ಮೃಗಾಲ್. ಆಯ್ತಾ, ಈ ಮೂರು ಗೆಂಡೆ ಮೀನುಗಳು ಮೇನ್ ಆಗಿ ನಮ್ಗೆ ಇಂಡಿಯಾದಲ್ಲಿ ನಾವು ಕಲ್ಚರ್ ಅಥವಾ ಬೆಳವಣಿಗೆ ಮಾಡ್ಲಿಕ್ಕೆ ಸೂಕ್ತವಾದಂತ ತಳಿಗಳನ್ನ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಈ ತಳಿಗಳನ್ನ ಅವರು ಅದ್ರ ಜೊತೆಗೆ ಅವರು ಈಗ ಕೆಲವರು ಸಿಹಿ ನೀರಲ್ಲಿ ಬೆಳೆಯುವಂತ ಸಿಗಡಿನೂ ಕೂಡ ಅವರು ಕಂಪೋಸಿಟ್ ಕಲ್ಚರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ, ಮಿಶ್ರ ಮೀನುಗಾರಿಕೆ. ಸೊ ಅದರಲ್ಲಿ ಕೂಡ ಅವರು ತಿಲಾಪಿಯ ಜೊತೆಗೆ 6-7 ವೆರೈಟಿ ಮೀನನ್ನ ಅವರು ಒಂದೇ ಕೊಳದಲ್ಲಿ ಅವರು ಸಾಕಾಣಿಕೆ ಮಾಡಬಹುದು. ಈಗ ಮಿಶ್ರ ಮೀನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಏನು ಲಾಭ ಅಂತ ಹೇಳ್ತೀರಾ? ಸರ್, ಕೃಷಿಕರಿಗೆ ಏನ್ ಲಾಭ ಆಗುತ್ತೆ, ಜೊತೆಗೆ ಇವಾಗ ನಾನು ಏನ್ ಹೇಳಿದೆ ಕೃಷಿ ಹೊಂಡದಲ್ಲಿ 10 ಅಡಿ ತನಕ ಆಳ ಇರುತ್ತೆ ಅಂತ. ಸೊ ಮೀನು ಕೃಷಿಗೆ ಆಕ್ಚುಲಿ ನಮ್ಗೆ ಆವರೇಜ್ 5 ಅಡಿ ಆಳ ಇದ್ರೆ ಸಾಕು, ಯಾಕೆಂದ್ರೆ ತುಂಬಾ ಆಳ ಇದ್ದಷ್ಟು ವಾಟರ್ ಸರ್ಕ್ಯುಲೇಷನ್ ಆಗಲ್ಲ. ಸೊ ವಾಟರ್ ಸರ್ಕ್ಯುಲೇಷನ್ ಆಗದಿರೋ ಕಾರಣ ಅದಕ್ಕೆ ಏನ್ ಬೇಕು ಸಸ್ಯಜೀವಿಗಳ ಪ್ರೊಡಕ್ಷನ್ ಆಗಿರ್ಬೋದು ಉತ್ಪಾದನೆ ಆಗಿರ್ಬೋದು ಅವು ಕರೆಕ್ಟ್ ಆಗಿ ಆಗಿರೋದಿಲ್ಲ. ಸೊ ಆ ಕಾರಣಕ್ಕೆ 5 ಅಡಿ ಅಷ್ಟೇ ಮೇಂಟೈನ್ ಮಾಡಿ ಒಂದು ಕೊಳನ. ಸೊ ಈ 6 ವೆರೈಟಿನ ಏನಕ್ಕೆ ಬಿಡಬೇಕು ಅಂತಂದ್ರೆ ಇವಾಗ ಕಟ್ಲಾ ಆಗಿರ್ಬೋದು, ಕಟ್ಲಾ ಬಂದು ಅದ್ ಯಾವ ತರ ತಳಿ ಅಂದ್ರೆ ಮೇಲ್ಭಾಗದಲ್ಲಿ ಏನ್ ಆಹಾರ ಸಿಗುತ್ತೆ ನೀರಿನ ಮೇಲ್ಭಾಗದಲ್ಲಿ ಅದನ್ನ ಮಾತ್ರ ತಿನ್ಕೊಂಡು ಜೀವಿಸುವಂತ ಕ್ಯಾರೆಕ್ಟರ್ ಇರುವಂತ ತಳಿ. ಅದೇ ರೋಹು ಬಂದು ಮಧ್ಯಭಾಗದಲ್ಲಿ ನೀರಿನ ಮಧ್ಯಭಾಗದಲ್ಲಿ ಏನೇನು ಆಹಾರಗಳು ಸಿಗ್ತವೆ ಅವುಗಳನ್ನ ತಿನ್ಕೊಂಡು ಜೀವಿಸುವಂತ ತಳಿ. ಅದೇ ಮೃಗಾಲ್ ಬಂದು ನೀರಿನ ಕೊಳ ಕೆಳಭಾಗದಲ್ಲಿ ಏನ ಆಹಾರ ಸಿಗುತ್ತೆ ಅದನ್ನ ತಿನ್ಕೊಂಡು ಜೀವಿಸುವಂತ ತಳಿ. ಸೊ ಆ ರೀತಿಯಾಗಿ ಈ ಮೂರು ವೆರೈಟಿ ನೀವು ಒಂದೇ ಕೊಳದಲ್ಲಿ ನೀವು ಮೂರು ಭಾಗದಲ್ಲಿ ಏನು ಆಹಾರ ಉತ್ಪಾದನೆ ಆಗ್ತಿರುತ್ತೋ ಅದನ್ನ ಅಷ್ಟೂ ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಂಡು ಆಹಾರ ಉತ್ಪಾದನೆ ಮೂರು ತಳಿಗಳು ಕೂಡ ಒಂದೇ ಕೊಳದಲ್ಲಿ ನಾವು ಬೆಳವಣಿಗೆ ಮಾಡಬಹುದು. ಈಗ ಒಂದೇ ಕೊಳ ಅಥವಾ ಹೊಂಡದಲ್ಲಿ ಅಂದ್ರೆ ಮಿಶ್ರ ತಳಿ ಮೀನು ಸಾಗಾಣಿಕೆ ಮಾಡೋದ್ರಿಂದ ಅಂದ್ರೆ ಯಾವುದೇ ಅಲ್ಲಿ ಸಮಸ್ಯೆಗಳು ಬರಲ್ಲ? ಇಲ್ಲ ಸರ್, ಖಂಡಿತವಾಗ್ಲಿ ಯಾವುದೇ ಸಮಸ್ಯೆ ಅಂತ ಇಲ್ಲ, ಯಾಕೆಂದ್ರೆ ಮೇನ್ ಆಗಿ ಸಮಸ್ಯೆ ಬರೋದಂದ್ರೆ ಆಹಾರದ ಕೊರತೆಯಿಂದ. ಸೊ ಇದು ಆ ಭಾಗದಲ್ಲಿ ಅವುಗಳಿಗೆ ಏನು ಆಹಾರ ಸಿಗ್ಬೇಕು ಆ ಜಾಗದಲ್ಲಿ ಅವುಗಳು ತಿನ್ಕೊಂಡು ಜೀವಿಸ್ತವೆ. ಆ ಕಾರಣಕ್ಕೆ ಯಾವುದೇ ರೀತಿಯಾಗಿ ಆಹಾರಕ್ಕೆ ಅವುಗಳಿಗೆ ಕಾಂಪಿಟೇಷನ್ ಅನ್ನೋದು ಇರೋದಿಲ್ಲ. ಈಗ ಸಾಕಷ್ಟು ರೈತರು ನಮ್ಮ ಭಾಗದಲ್ಲಿ ಮೀನು ಸಾಕಾಣಿಕೆ ಏನಾದರೂ ಮಾಡ್ತಾ ಇದಾರ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಸರ್, ಆಕ್ಚುಲಿ ಇಲ್ಲಿ ನಾನು ಈ ಜಿಲ್ಲೆ ಹೊಸದಾಗಿ ಬಂದಿರೋದು. ಸೊ ಈಗ ಆಲ್ರೆಡಿ ಮೀನು ಕೃಷಿ ಮಾಡ್ತಿದ್ದಾರೆ ಹಿರಿಯೂರಲ್ಲಿ. ಅಲ್ಲಿ ಆಲ್ಮೋಸ್ಟ್ 1,000 ಮೇಲ್ಪಟ್ಟು ಕೃಷಿ ಹೊಂಡಗಳಿದಾವೆ. ಅವರು ಎಲ್ಲರೂ ಕೂಡ ಅದಕ್ಕೆ ಮೀನು ಮರಿ ಬಿತ್ತನೆ ಮಾಡಿ ಮೀನು ಕೃಷಿ ಆಲ್ರೆಡಿ ಮಾಡ್ತಿದ್ದಾರೆ ಸರ್. ಈಗ ಮಿಶ್ರ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೋ ಅಥವಾ ಯಾವುದೇ ಒಂದು ತಳಿಯ ಮೀನು ಸಾಕಾಣಿಕೆಗೆ ಸೀಮಿತರಾಗಿದ್ದಾರೆ ನಿಮ್ಮ ಭಾಗದಲ್ಲಿ? ಕೃಷಿ ಹೊಂಡದಲ್ಲಿ ಈಗ ಆಲ್ರೆಡಿ ಮಿಶ್ರ ಮೀನು ಸಾಕಣೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಒಂದು ಸಿಂಗಲ್ ವೆರೈಟಿ ಅಂತಂದ್ರೆ ತಿಲಾಪೆ ಅಂತೇಳಿ ಕರಿತೇವೆ, ಆ ವೆರೈಟಿನೂ ಕೂಡ ಸಿಂಗಲ್ ಸ್ಪೀಶೀಸ್ ಆಗಿ ಅವರು ಅದನ್ನು ಕೂಡ ಅವರು ಕೃಷಿ ಮಾಡ್ತಿದ್ದಾರೆ. ಈಗ ಕೃಷಿ ಹೊಂಡಗಳಲ್ಲಿ ಈಗ ಗುಂಡಿ ಒಡೆದು ಬದುಗಳ ನಿರ್ಮಾಣ ಮಾಡಿ ಅದರಲ್ಲಿ ನೀರು ಬಿಟ್ಟಿರ್ತಾರೆ. ಈಗ ನೇರವಾಗಿ ಅದರಲ್ಲಿ ತಂದು ಮೀನು ಸಾಕಾಣಿಕೆ ಮಾಡಬಹುದು ಅಥವಾ ಅದಕ್ಕೆ ಏನಾದರೂ ಈ ಪ್ಲಾಸ್ಟಿಕ್ ಪಾಟ್ ಈ ತರ ಹಾಕ್ಬೇಕಾಗುತ್ತೆ? ಸರ್, ಮೇನ್ ಆಗಿ ನಾವು ಏನು ಕನ್ಸಿಡರ್ ಮಾಡಬೇಕು ಮೀನು ಕೃಷಿಗೆ ಅಂತ ಅಂದ್ರೆ, ಮೇನ್ ಆಗಿ ಆ ಮಣ್ಣು ನೀರನ್ನ ಹಿಡಿದು ನಿಲ್ಲುತ್ತಾ ಅನ್ನೋದು ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಸೊ ಆ ಮಣ್ಣು ನೀರನ್ನ ಹಿಡಿದು ನಿಲ್ಲುತ್ತೆ ಅನ್ನೋದಾದ್ರೆ ಯಾವುದೇ ಪ್ಲಾಸ್ಟಿಕ್ ಲೈನಿಂಗ್ ಆ ಹೊಂಡಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ಆ ಮಣ್ಣು ಏನಾದ್ರೂ ಸೀಪೇಜ್ ಆಗುತ್ತೆ, ನೀರು ನಿಲ್ಲೋದಿಲ್ಲ, ವರ್ಷ ಇಡೀ ನೀರು ನಿಲ್ಲೋದಿಲ್ಲ, ಬೇಸಿಗೆಗಾಲದಲ್ಲಿ ನೀರು ಕಮ್ಮಿ ಆಗ್ತಾ ಹೋಗುತ್ತೆ, ಹಿಂಗೋಗುತ್ತೆ ಅನ್ನೋ ಉದ್ದೇಶ ಇತ್ತು ಅಂತ ಅಂದ್ರೆ, ಸೊ ಅಂತ ಹೊಂಡಗಳಿಗೆ ಮಾತ್ರ ನಾವು ಪ್ಲಾಸ್ಟಿಕ್ ಲೈನಿಂಗ್ ಹಾಕಿ 365 ದಿನ ಕೂಡ ನೀರು ನಿಲ್ಲೋ ತರ ನಾವು ಆ ಹೊಂಡನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಕೊಳವೆ ಬಾವಿ ನೀರು ಸಾಕಷ್ಟು ಗುಣಮಟ್ಟ ಇಲ್ಲ ಅಂದ್ರೆ ಮಳೆ ನೀರನ್ನ ಮಿಶ್ರಿತವಾಗಿ ಉಪಯೋಗ ಮಾಡಿಕೊಂಡು ಮೀನು ಕೃಷಿಯನ್ನ ಮಾಡಬಹುದು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ಇವಾಗ ಮಳೆ ನೀರು ಬಂದು ನಿಮ್ಗೆ ಯಾವ್ದೇ ತರ ಹಾರ್ಡ್ನೆಸ್ ಆಗ್ಲಿ ಬೇರೆ ರೀತಿಗೆ pH ಆಗಿರ್ಬೋದು ಅದೆಲ್ಲ ಮೀನು ಬೆಳವಣಿಗೆಗೆ ಅಥವಾ ಮೀನು ಕೃಷಿಗೆ ಯೋಗ್ಯವಾದಂತವಾಗಿರುತ್ತೆ. ಆದ್ರೆ ಅದ್ರ ಜೊತೆಗೆ ಬೋರ್ವೆಲ್ ಇರ, ಯಾಕೆಂದ್ರೆ ಮಳೆ ನೀರು ವರ್ಷ ಇಡೀ ಇರೋದಿಲ್ಲ. ಸೊ ಕೊಳವೆ ಬಾವಿ ಮೇಲೆ ಅವರು ಅವಲಂಬಿತವಾಗಬೇಕಾಗತ್ತೆ. ಕೊಳವೆ ಬಾವಿದು ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಅದರ ಹಾರ್ನೆಸ್ ಬಂದು ನಿಮ್ಗೆ 800 ಮೇಲ್ಪಟ್ಟು PPM ಇರುತ್ತೆ, 800 PPM ಕಿಂತ ಮೇಲಿರುತ್ತೆ. ಸೊ ಆವಾಗ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ 800 ಮೇಲ್ ಇತ್ತು ಅಂತಂದ್ರೆ ಅದಕ್ಕೆ ಜಿಪ್ಸಮ್ ಅನ್ನೋ ಕೆಮಿಕಲ್ ನ ಯೂಸ್ ಮಾಡಿ ನಾವು ಅದನ್ನ ಹಾರ್ಡ್ನೆಸ್ ನಾವು ಕಮ್ಮಿ ಮಾಡಬಹುದು. ಈಗ ನೀವ್ ಒಂದ್ ಮಾತಾಡಿದ್ರ ಅಂದ್ರೆ ನೀರು ಜಾಸ್ತಿ ಇಂಗುವಂತ ಮಣ್ಣು ಆಗಿದೆಯೋ ಇಲ್ಲವೋ ಅಂತೇಳಿ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರ, ಏನು ಮಣ್ಣು ಪರೀಕ್ಷೆ ಮಾಡಿಸಬೇಕಾಗುತ್ತೋ ಅಥವಾ ನೀರಿನ ಪರೀಕ್ಷೆ ಮಾಡಿಸಬೇಕಾಗುತ್ತೆ? ಸರ್, ಮೊದಲನೇದಾಗಿ ಆ ಹೊಂಡದಲ್ಲಿ ನೀರ್ ನಿಲ್ಲುತ್ತಾ ಇಲ್ಲವೋ ಅನ್ನೋದಕ್ಕೋಸ್ಕರ ನಾವು ಮಣ್ಣನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಮಣ್ಣು ಆ ನೀರ್ನ ಹಿಡಿದು ನಿಲ್ಲುತ್ತೆ, ಸಾಯಿಲ್ ಟೆಕ್ಸ್ಚರ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾರಾಮೀಟರ್ ಇರುತ್ತೆ, ಅದನ್ನ ಮುಖ್ಯವಾಗಿ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಅದರಲ್ಲಿ ಅವ್ರು ಬೇಸಿಕ್ ಆಗಿ ಸ್ಯಾಂಡ್, ಸಿಲ್ಟ್, ಕ್ಲೇ ಅಂತ ಹೇಳಿ ಹೇಳ್ತೇವೆ. ಸೊ ಕ್ಲೇ ಪರ್ಸೆಂಟೇಜ್ ಜಾಸ್ತಿ ಇರಬೇಕು, ಅವಾಗ ಕ್ಲೇ ಪರ್ಸೆಂಟೇಜ್ ಜಾಸ್ತಿ ಇದ್ದಷ್ಟು ಅದು ನೀರು ಹಿಡಿದು ನಿಲ್ಲುತ್ತೆ ಆ ಮಣ್ಣು ಅಂತೇಳಿ ನಾವು ಹೇಳ್ಬಹುದು. ಈಗ ಕೃಷಿ ಹೊಂಡಗಳಲ್ಲಿ ನಾವು ಸಾಕಾಣಿಕೆ ಮಾಡಿದ್ರೆ, ಮೀನು ಸಾಕಾಣಿಕೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾವ ಅಂದ್ರೆ ಮಣ್ಣು ಪರೀಕ್ಷೆ ಅದನ್ನೆಲ್ಲ ಮಾಡಿಸಬೇಕಾಗುತ್ತೆ ಅಂತ ಹೇಳಿದ್ರು. ಈಗ ಕೆಲವರೆಲ್ಲ ರೈತರು ಸಿಮೆಂಟ್ ಒಂದು ಇಟ್ಟಿಗಿಂದ ತೊಟ್ಟಿಗಳನ್ನ ಕಟ್ಟಿ ದೊಡ್ಡ ಗಾತ್ರದಲ್ಲಿ ಈಗ ನೆಲಕ್ಕೆಲ್ಲ ಸಿಮೆಂಟ್ ಎಲ್ಲ ಕವರ್ ಮಾಡಿ ಈ ತರ ಸಾಕಾಣಿಕೆ ಮಾಡ್ತಿದ್ದಾರೆ, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಸರ್, ಅದರಲ್ಲೂ ಕೂಡ ನಾವು ಸಿಮೆಂಟ್ ತೊಟ್ಟಿಯಾಗಿ ಮಾಡಿ ಅದರಲ್ಲೂ ಕೂಡ ಮೀನು ಕೃಷಿ ಮಾಡಬಹುದು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬರೀ ಮಣ್ಣಿನ ಹೊಂಡಕ್ಕೂ ಮತ್ತೆ ಸಿಮೆಂಟ್ ಹೊಂಡಕ್ಕೂ ನಾವು ಕಂಪೇರ್ ಮಾಡಿದ್ರೆ, ಸೊ ಮಣ್ಣಿನಲ್ಲಿ ಬೆಳವಣಿಗೆ ಬೇಗ ಇರುತ್ತೆ, ಫಾಸ್ಟ್ ಇರುತ್ತೆ ಸಿಮೆಂಟ್ ಹೊಂಡಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಮಣ್ಣಿನ ಹೊಂಡದಲ್ಲಿ ಏನಕ್ಕೆ ಬೇಗ ಬೆಳವಣಿಗೆ ಆಗ್ತದೆ ಅಂತಂದ್ರೆ, ಅದರಲ್ಲಿ ಬೇಕಾಗಿರುವಂತಹ ನೈಸರ್ಗಿಕ ಆಹಾರ ಉತ್ಪಾದನೆಗೆ ಆ ಮಣ್ಣು ಕೂಡ ಸಹಕಾರಿಯಾಗಿರುತ್ತೆ. ಆದ್ರೆ ಈ ಸಿಮೆಂಟ್ ತೊಟ್ಟಿನಲ್ಲಿ ನಾವು ಏನು ಎಕ್ಸ್ಟರ್ನಲ್ ಈಗ ಸಗಣಿ ಗೊಬ್ಬರ ಮೆನ್ಯೂರ್ ಹಾಕ್ಬೇಕು ಅಂತ ಹೇಳಿದ್ವಲ್ಲ, ಅದನ್ನ ಪ್ರತಿ 10 ನಾವು ಹಾಕ್ತಾ ಬರಬೇಕಾಗುತ್ತೆ. ಆದ್ರೆ ಇದರಲ್ಲಿ ಅಟ್ಲೀಸ್ಟ್ ನಾವು ಒಂದು 10 ಹಾಕ್ಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಬೇಕಾಗಿರುವಂತಹ ನೈಸರ್ಗಿಕ ಆಹಾರ ಉತ್ಪಾದನೆ ಚೆನ್ನಾಗಿರುತ್ತೆ ಮಣ್ಣಿನ ಹೊಂಡದಲ್ಲಿ. ಸೊ ಸಿಮೆಂಟ್ ಹೊಂಡಕ್ಕಿಂತ ಇದ್ರ ತುಂಬಾ ಬೆಳವಣಿಗೆ ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಉತ್ತಮ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಈಗ ಹೊಸದಾಗಿ ರೈತರು ಏನಾದ್ರೂ ನಾವು ಮೀನು ಕೃಷಿ ಮಾಡಬೇಕು ಅನ್ಕೊಂಡಾಗ ಈಗೆಲ್ಲ ತೊಟ್ಟಿಯನ್ನ ಸಿದ್ಧತೆ ಮಾಡ್ಕೊಂತಾರೆ ಅಥವಾ ಈ ಒಂದು ಕೃಷಿ ಹೊಂಡದಲ್ಲಿ ಸಿದ್ಧತೆ ಮಾಡಿಕೊಳ್ತಾರೆ. ಈಗ ಮರಿಗಳು ಅಂತಂದ್ರೆ ಈಗ ಸಾಕಷ್ಟು ಒಂದೇ ತಳಿಯ ಮರಿಯನ್ನ ಸಾಕಾಣಿಕೆ ಮಾಡಬಹುದು ಅಥವಾ ಮಿಶ್ರ ತಳಿಯ ಮೀನು ಸಾಕಾಣಿಕೆಯನ್ನು ಮಾಡಬಹುದು. ಈಗ ಎಲ್ಲಿಂದ ಅವ್ರು ಮರಿ ತಂದು ಅಲ್ಲಿ ಬಿಡಬೇಕಾಗುತ್ತೆ? ನಾನು ಹೇಳಬೇಕು ಅಂತ ಅಂದ್ರೆ ಮೇನ್ ಆಗಿ ಹಿರಿಯೂರಲ್ಲಿ ವಾಣಿ ವಿಲಾಸ್ ರಿಸರ್ವರ್ ಏನಿದೆ, ಡ್ಯಾಮ್ ಇದೆ, ಅಲ್ಲಿ ನಿಮ್ಗೆ ಎಲ್ಲಾ ತರ ಮೀನು ಮರಿಗಳು ನಿಮ್ಗೆ ಸಿಗುತ್ತೆ. ಅದು ಮೀನು ಮರಿ ಪಾಲನಾ ಕೇಂದ್ರ ಅಂತ ಅನ್ಬಿಟ್ಟು ವಾಣಿ ವಿಲಾಸ್ ಸಾಗರ್ ಅಲ್ಲಿದೆ. ರೈತರು ಅಲ್ಲಿ ಹೋಗಿ ನೀವು 6 ವೆರೈಟಿ ಕೂಡ ನಿಮ್ಗೆ ಹೋಗಿ ಅಲ್ಲಿ ಮರಿನ ತಗೋಬಹುದು. ಅಂದ್ರೆ ಮೀನು ಮರಿ ಅಂತಂದ್ರೆ ಈಗ 1,000 ಮರಿ ತರಬೇಕಂತಂದ್ರೆ ಯಾವ್ಯಾವ ತಳಿಯ ಮೀನುಗಳಿಗೆ ಎಷ್ಟೆಷ್ಟು ರೇಟ್ ಇದೆ? ಸರ್, ಮರಿಗಳಿಗೆ ಆಲ್ಮೋಸ್ಟ್ ಈ ಗೆಂಡೆ ಮೀನುಗಳಂತ ಹೇಳ್ತಿರ್ವಲ್ಲ, ಕಟ್ಲಾ ಆಗಿರ್ಬೋದು, ರೋಹು ಆಗಿರ್ಬೋದು, ಗ್ರಾಸ್ ಕಾರ್ಪ್ ಆಗಿರ್ಬೋದು, ಸಿಲ್ವರ್ ಕಾರ್ಪ್ ಆಗಿರ್ಬೋದು, ಸಾಮಾನ್ಯ ಗೆಂಡೆ ಆಗಿರ್ಬೋದು, ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ರೇಟ್ ಇರುತ್ತೆ. ಸೊ ಅದು ಸೈಜ್ ಮೇಲೆ ವೇರಿ ಆಗುತ್ತೆ. ಅದು 1 ಇತ್ತು ಅಂತಂದ್ರೆ 1 ಅನ್ನೋ ತರ ಮಾರ್ತಾರೆ. ಅದಕ್ಕಿಂತ ಸಣ್ಣ ಮರಿ ಇತ್ತು ಅಂತ ಅಂದ್ರೆ 30-50 ಕೂಡ ಸಿಗುತ್ತೆ. ಸೊ ಅದ್ರ ಸೈಜ್ ಮೇಲೆ ರೇಟ್ ನ ಫಿಕ್ಸ್ ಮಾಡ್ತಾರೆ. ಈಗ ಮರಿಗಳನ್ನ ತಂದು ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಮರಿಗಳು ಈಗ ರೋಗ ರಹಿತ ಇದಾವೋ ಇಲ್ಲವೋ ಅಂತೇಳಿ ನಮ್ಮ ರೈತರಿಗೆ ಅಥವಾ ಮೀನು ಕೃಷಿ ಮಾಡುವಂತವರಿಗೆ ಹೇಗೆ ಗೊತ್ತಾಗಬೇಕು? ಸರ್, ಮರಿನಲ್ಲಿ ನಿಮ್ಗೆ ಅದ್ರ ಗುಣಮಟ್ಟ ನೀವು ನೋಡ್ತಿದಾಗೆ ಗಮನಿಸಬಹುದು. ಆಯ್ತಾ. ಸೊ ಮರಿನಲ್ಲಿ ಆದಷ್ಟು ಇನ್ಫೆಕ್ಷನ್ ಮೇಲ್ಗಡೆ ಪದರದಲ್ಲಿ ಏನು ಕೆಂಪು ಚುಕ್ಕೆ ಆಗಿರ್ಬೋದು ಅಥವಾ ಬೇರೆ ತರ ಡ್ಯಾಮೇಜ್ ಆಗಿರೋ ತರ ಆಗಿರ್ಬೋದು ಅಥವಾ ಕಾಯಿಲೆ ಇರೋ ತರದ್ದು ನೀಟಾಗಿ ಕಣ್ಣಲ್ಲೇ ಕಾಣ್ತದೆ, ನೇರ ಕಣ್ಣಿನಿಂದ ನಾವು ನೋಡಿ ಅಬ್ಸರ್ವ್ ಮಾಡಬಹುದು. ಸೊ ಅದೇನು ಸಮಸ್ಯೆ ಇಲ್ಲ ಅಂತಂದ್ರೆ ಅದು ಒಳ್ಳೆ ಗುಣಮಟ್ಟದ ಮರಿ ಅಂತೇಳಿ ನಾವು ನಿರ್ಧಾರ ಮಾಡಬಹುದು. ಈಗ ರೈತರು ಈಗ ಮೀನು ಕೃಷಿಯನ್ನ ಮಾಡುವಂತವರು ಕೃಷಿ ಹೊಂಡಗಳಲ್ಲೇ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕೆರೆಗಳಲ್ಲೇ ಆಗಿರ್ಬೋದು, ಯಾವ ರೀತಿ ಅವ್ರ ಮುಂಜಾಗ್ರತೆ ಒಂದು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ ಈ ಮೀನು ಕೃಷಿಯಲ್ಲಿ? ಸರ್, ಇವಾಗ ನಾವು ಕೆರೆ ಅಥವಾ ಕೆರೆ ಕಟ್ಟೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಲಿಕ್ಕೆ ಸ್ವಲ್ಪ ಕಷ್ಟ, ಯಾಕೆಂದ್ರೆ ದೊಡ್ಡ ಪ್ರದೇಶ ಆಗಿರೋದ್ರಿಂದ. ಆದ್ರೆ ನೀವು ಹೊಂಡದಲ್ಲಿ ಅಥವಾ ಕೊಳಗಳಲ್ಲಿ ನೀವು ಮಾಡೋದಾದ್ರೆ, ಸಣ್ಣ ಸಣ್ಣ ಹೊಂಡಗಳಲ್ಲಿ ಮಾಡೋದಾದ್ರೆ, ಕೃಷಿ ಹೊಂಡದಲ್ಲಿ ಮಾಡೋದಾದ್ರೆ, ಮುಖ್ಯವಾಗಿ ನಾವು ಭಕ್ಷಕ ಮೀನುಗಳು, ಭಕ್ಷಕ ಮೀನು ಅಂತಂದ್ರೆ ಬೇರೆ ಮೀನಿನ ಅಥವಾ ನಾವು ಬಿತ್ತನೆ ಮಾಡೋಂಥ ಮೀನನ್ನ ತಿಂದು ಅವು ಜೀವಿಸುವಂತ ನಾನ್ ವೆಜ್ ಮೀನುಗಳು ಅಂತ ಹೇಳ್ಬೋದು. ಸೊ ಅವು ಮೀನುಗಳು ಹೆಂಗೆ ಬಂದು ಈ ಹೊಂಡಗಳಿಗೆ ಸೇರ್ಕೊಂಡಿರ್ತವೆ ಅಂತಂದ್ರೆ, ಈಗ ರೈತರು ಅವರು ಕೆನಾಲ್ ನೀರನ್ನ ತಗೊಂಡು ಉಪಯೋಗಿಸಿರ್ತಾರೆ. ಸೊ ಆ ಕೆನಾಲ್ ನೀರಲ್ಲಿ ಬಂದು ಈ ಹೊಂಡಗಳಿಗೆ ಸೇರ್ಕೊಂಡಿರುತ್ತೆ. ಸೊ ಅವಾಗ ಏನ್ ಮಾಡ್ತವೆ, ಈ ನಾವೇನ್ ಬಿತ್ತನೆ ಮಾಡ್ತೀವಲ್ಲ ಮರಿ, ಆ ಮರಿಗೆ ಅವು ಆಹಾರಕ್ಕೆ ತುಂಬಾ ಕಾಂಪಿಟೇಟರ್ ಆಗಿರ್ತವೆ. ಜೊತೆಗೆ ಅವು ಏನು ಆಹಾರ ಸಿಕ್ಕಲ್ಲ ಅಂದ್ರೆ ನಾವು ಬಿತ್ತನೆ ಮಾಡಿರೋಂತ ಮರಿನೇ ಅವು ತಿಂದು ಜೀವಿಸುವಂತ ವೆರೈಟಿಗಳಾಗಿರ್ತವೆ. ಸೊ ಆ ಕಾರಣಕ್ಕೆ ಅದನ್ನ ನಾವು ಮುಂಜಾಗ್ರತೆ ಕ್ರಮವಾಗಿ ಕೇರ್ ತಗೋಬೇಕು. ಸೊ ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ, ನೀಮ್ ಆಯಿಲ್ ಅಂತೇಳಿ, ಸೊ ಬೇವಿನ ಹಿಂಡಿ ಸರ್, ಬೇವಿನ ಹಿಂಡಿನ ನಾವು ಉಪಯೋಗಿಸ್ಕೊಂಡು ಅದನ್ನ ನಾವು ಈ ಭಕ್ಷಕ ಮೀನನ್ನ ನಾವು ಕಂಟ್ರೋಲ್ ಮಾಡಬಹುದು. ಅದು ಯಾವ ರೀತಿಯಾಗಿ ಅಂದ್ರೆ, ಒಂದು ಎಕರೆಗೆ 1,000-1,500 ಕೆಜಿಯಷ್ಟು ನಾವು ಪ್ರಮಾಣದಲ್ಲಿ ಅದನ್ನ ಹಾಕ್ಬೇಕಾಗತ್ತೆ. ಸೊ ಅದ ಹಾಕಿ ಹೊಂಡಕ್ಕೆ 6-10 ಗಂಟೆಗಳ ಕಾಲ ನಾವು ಆ ಕೊಳನ ಹಾಗೆ ಬಿಟ್ಬಿಡ್ಬೇಕು. ಅದಾಗಿದ್ದು 15-20 ದಿನ ಅದ ಹಾಗೆ ಹೊಂಡನ ನಾವು ಡ್ರೈ ಮಾಡಕ್ ಬಿಟ್ಟು 20 ದಿನ ನಂತರ ನೀರ್ ತುಂಬಿಸಿ ಏನ್ ಸಗಣಿ ಗೊಬ್ಬರ ಹಾಕಿ ನಂತರ ಮೀನು ಮರಿನ ಬಿತ್ತನೆ ಮಾಡಬಹುದು. ಈ ರೀತಿಯಾಗಿ ನಾವು ಅದನ್ನ ಮಾಡಬಹುದು. ಅದ್ರ ಜೊತೆಗೆ ಬ್ಲೀಚಿಂಗ್ ಪೌಡರ್ ಅನ್ನು ಕೂಡ ನಾವು ಉಪಯೋಗಿಸಬಹುದು. ಆತರ ಭಕ್ಷಕ ಮೀನನ್ನ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದಾದ್ರೆ 350 kg/ha ಪ್ರಮಾಣದಲ್ಲಿ ನಾವು ಅದನ್ನ ಹಾಕಿ 7-8 ದಿನಗಳ ನಂತರ ಮೀನು ಮರಿ ಬಿತ್ತನೆ ಮಾಡ್ಲಿಕ್ಕೆ ಅದು ಹೊಂಡ ಸೂಕ್ತವಾಗಿರುತ್ತೆ. ಈಗ ಸಾಮಾನ್ಯವಾಗಿ ಈ ಒಂದು ಭಕ್ಷಕ ಮೀನಿನ ಒಂದು ಸಮಸ್ಯೆಯಿಂದ ಈ ಒಂದು ಮೀನು ಕೃಷಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಜೊತೆಗೆ ಏನಾದರೂ ಈ ಹಕ್ಕಿ ಪಕ್ಷಿಗಳಿಂದ ಆಗಿರ್ಬೋದು ಅಥವಾ ಈ ಹಾವುಗಳಿಂದ, ಈ ರೀತಿ ಏನಾದರೂ ಈ ಒಂದು ಮೀನು ಸಾಕಾಣಿಕೆಯಲ್ಲಿ ತೊಂದರೆ ಉಂಟಾಗುತ್ತಾ? ಸರ್, ಖಂಡಿತವಾಗ್ಲೂ ಆಗುತ್ತೆ. ಈಗ ಯಾಕಂದ್ರೆ ಮರಿ ಸಣ್ಣ ಇರೋದ್ರಿಂದ ಪಕ್ಷಿಗಳು ನೀಟಾಗಿ ನೀರೊಳಗೆ ನೀರ್ ಕಾಗೆ ಸಮಸ್ಯೆಗಳು ತುಂಬಾ ಇದೆ. ತುಂಬಾ ರೈತರು ಅದನ್ನ ಎದುರಿಸ್ತಿದ್ದಾರೆ. ಸೊ ಅದು ಡೈರೆಕ್ಟ್ ಆಗಿ ನೀರಿನ ಹೊಂಡಕ್ಕೆ ಹೋಗಿ ಅದು ಮರಿ ಸಣ್ಣ ಇರೋದ್ರಿಂದ ನೀಟಾಗಿ ಒಂದೇ ಸರಿ 5-10 ಮರಿಗಳನ್ನ ಉಕ್ಕೊಳಗ ಒಂದೇ ಸರಿ ನುಂಕೋಬಹುದು. ಆ ರೀತಿಯಾಗಿ ಅವು ಇರ್ತವೆ. ಸೊ ಅದರಿಂದ ನಾವು ಕಾಪಾಡ್ಕೋಬೇಕು ಮೀನ್ ಮರಿನ ಅಂತ ಅಂದ್ರೆ, ಕೃಷಿ ಹೊಂಡದ ಮೇಲೆ ನಾವು ಸ್ಕೇರಿ ನೆಟ್ ಅಂತೇಳಿ ಹೇಳ್ತೇವೆ. ಸೊ ಈ ಅಕ್ಕಿಯಿಂದ ಮರಿನ ಕಾಪಾಡ್ಕೊಳ್ಳಿಕ್ಕೋಸ್ಕರ ನಿಮ್ಗೆ ಸ್ವಲ್ಪ ದೊಡ್ಡ ಕಣ್ಣಿಂದು ಬಲೆಗಳು ಸಿಗ್ತವೆ. ಅದನ್ನ ಬಲೆಗಳಿಂದ ನಾವು ಹೊಂಡನ ಮುಚ್ಚಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಹಾವುಗಳಿಂದ ಇದು ಮಾಡಬೇಕು ಅಂದ್ರೆ, ಕೃಷಿ ಹೊಂಡದ ಸುತ್ತ ಅಟ್ಲೀಸ್ಟ್ 1-1.5 ಅಡಿಯಷ್ಟು ಎತ್ತರದಷ್ಟು ಶೇಡ್ ನೆಟ್, ಈಗ ಪಾಲಿಹೌಸ್ ಎಲ್ಲ ಉಪಯೋಗಿಸ್ತೀವಲ್ಲ ಆ ರೀತಿಯಾಗಿ ಶೇಡ್ ನೆಟ್ ಸಿಗುತ್ತೆ. ಅದನ್ನ ಸುತ್ತ ಕೂಡ ನಾವು 1.5 ಅಡಿಯಷ್ಟು ಹೈಟ್ ಮಾಡಿ ಆ ನೆಟ್ನ ನಾವು ಕಟ್ಟಬೇಕಾಗತ್ತೆ. ಆ ರೀತಿಯಾಗಿ ಹಾವು ಹೊಂಡದೊಳಗೆ ಹೋಗದಿರೋ ತರ ನಾವು ಕಾಪಾಡ್ಕೋಬಹುದು. ಈಗ ಸಾಮಾನ್ಯವಾಗಿ 1,000 ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಎಷ್ಟು ಖರ್ಚು ಬರಬಹುದು ನಮ್ಮ ರೈತರಿಗೆ? ಸರ್, ಇವಾಗ ನಾವು 3,000 ಅಂತ ಹೇಳ್ತೀವಿ. ಈಗ 1 ಹೆಕ್ಟೇರ್ಗೆ ಈಗ ಮೀನ್ ಮರಿಗೆ ಬಂದು ನಾವು 1,000 ಮರಿ ನಾವು ಬಿತ್ತನೆ ಮಾಡ್ತೀವಿ. 1 ರೂಪಾಯಿ ಸ್ವಲ್ಪ ದೊಡ್ಡ ಪ್ರಮಾಣದ ಮೀನ್ ಮರಿನ ನಾವು ತರ್ತೇವೆ. ಸೊ ಅದು ಬಂದು ನಿಮ್ಗೆ 1 ರೂಪಾಯಿ 1 ಅನ್ನೋ ತರ ಸಿಗುತ್ತೆ. ಸೊ ಅದು ನಿಮ್ಗೆ 1,000 ರೂಪಾಯಿ ಲೆಕ್ಕದಲ್ಲಿ ನಮ್ಗೆ ಸಿಗುತ್ತೆ. ಅದೇ ರೀತಿ ನಾವು 8-10 ತಿಂಗಳು ನಾವು ಅದಕ್ಕೆ ಮೀನ್ಗೆ ಆಹಾರ ಕೊಡಬೇಕಾಗತ್ತೆ. ಮೀನ್ಗೆ ಆಹಾರ ಏನು ಅಂತ ಅಂದ್ರೆ, ಅಕ್ಕಿ ತೌಡು ಮತ್ತೆ ಶೇಂಗಾ ಹಿಂಡಿನ ನಾವು ಮಿಶ್ರಣ ಮಾಡಿ ಅದನ್ನ ಉಂಡೆ ರೀತಿಯಾಗಿ ಹಾಕ್ತಿವಿ. ಸೊ ಅದು 1-8 ತಿಂಗಳಿಗೆ ಆಲ್ಮೋಸ್ಟ್ ನಮ್ಗೆ 500-600 kg ಅಷ್ಟು ನಮ್ಗೆ ಬೀಳುತ್ತೆ. ಸೊ ಅದು 20-26 ರೂಪಾಯಿ ರೇಟ್ ಅಲ್ಲಿ ಸಿಗುತ್ತೆ. ಸೊ ಆ ರೀತಿಯಾಗಿ ನಾವು ಎಷ್ಟು ನಂಬರ್ ಬಿಡ್ತೀವಿ ಅದ್ರ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಕೃತಕ ಆಹಾರ ರೆಡಿ ಫೀಡ್ ಕೂಡ ಸಿಗುತ್ತೆ. ಇದು ಅಕ್ಕಿ ತೋಡು ಮತ್ತೆ ಶೇಂಗಾ ಹಿಂಡಿ ಉಪಯೋಗಿಸೋದ್ರಿಂದ ಸ್ವಲ್ಪ ರೈತರು ಕಮ್ಮಿ ಖರ್ಚಲ್ಲಿ ನಾವು ಅವರು ಮೀನು ಕೃಷಿನ ಮಾಡಬಹುದು. ಅದೇ ನಮ್ಗೆ ಕೃತಕ ಆಹಾರ ರೆಡಿ ಕೃತಕ ಆಹಾರ ಸಿಗೋದ್ರಿಂದ ಅದು ಬಂದು ನಿಮ್ಗೆ 40-46 ರೂಪಾಯಿ kg ತರ ಸಿಗುತ್ತೆ. ಅದು ಸ್ವಲ್ಪ ಅವ್ರಿಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಬೀಳುತ್ತೆ. ಈಗ ರೆಡಿ ಕೃತಕ ಆಹಾರ ಅಂತಂದ್ರೆ ಯಾವ್ಯಾವ ಆಹಾರ ಬರುತ್ತೆ? ರೆಡಿ ಕೃತಕ ಮೀನಿನ ಆಹಾರ ಅಂತಾನೆ ಸಿಗುತ್ತೆ. ಅದು ಡೈರೆಕ್ಟ್ ಆಗಿ ನಿಮ್ಗೆ ಕಾಳು ರೀತಿಯಲ್ಲಿ ಸಿಗುತ್ತೆ. 40 kg ಬ್ಯಾಗ್ ಸಿಗುತ್ತೆ. 40 kg ಬ್ಯಾಗ್ ಗೆ ನಿಮ್ಗೆ 2,500 ರೂಪಾಯಿ ಆಗುತ್ತೆ. ಆಯ್ತಾ, 40 kg ಬ್ಯಾಗಿಗೆ. ಅದನ್ನ ಡೈರೆಕ್ಟ್ ಆಗಿ ನೀವು ಮೀನಿಗೆ ಡೈರೆಕ್ಟ್ ಆಗಿ ಹಾಕೋದು. ಆದ್ರೆ ನೀವು ಅಕ್ಕಿ ತೋಡು ಮತ್ತೆ ಶೇಂಗಾ ಹಿಂಡಿ ನಾವು ಬಳಸೋದ್ರಿಂದ ಅದು ರೇಟ್ ಕೂಡ ಕಮ್ಮಿ. ಅದನ್ನ ನಾವು ನೆನೆಸ್ಬಿಟ್ಟು ಎರಡನ್ನೂ ಮಿಶ್ರಣ ಮಾಡಿ ಉಂಡೆ ರೀತಿಯಾಗಿ ನಾವು ಹಾಕ್ತೇವೆ. ಇದು ಕೃತಕ ಆಹಾರ ಡೈರೆಕ್ಟ್ ಆಗಿ ಮೂಟೆ ತೆಗೆದು ಡೈರೆಕ್ಟ್ ಆಗಿ ಮೀನುಗಳಿಗೆ ಆಹಾರವಾಗಿ ನೀಡುವಂತದ್ದು. ಈಗ ಏನು ಮೀನಿಗೆ ಕೃತಕವಾಗಿ ಈಗ ಏನು ರೆಡಿ ಆಹಾರ ಇರುತ್ತೋ ಅದರಲ್ಲಿ ಏನಾದ್ರೂ ಕೆಮಿಕಲ್ ರಾಸಾಯನಿಕ ವಸ್ತು ಏನಾದ್ರೂ ಇದರಲ್ಲಿ ಸೇರಿರುತ್ತ? ಅಂದ್ರೆ ಸೇರಿದ್ರೆ ಅಂದ್ರೆ ಈ ಒಂದು ಮೀನಿನ ಮೇಲೆ ಆಗಿರ್ಬೋದು, ಮೀನನ್ನ ಬಳಸುವರ ಮೇಲೆ ಆಗಿರ್ಬೋದು, ಯಾವ ರೀತಿ ಪರಿಣಾಮ ಬೀರುತ್ತೆ? ಸರ್, ಈಗ ನೀರಿಗೆ ಕೃತಕ ಆಹಾರ ಅಂತ ಏನ್ ಹೇಳ್ತೀವಲ್ಲ ಅದರಲ್ಲಿ ಬಂದು ನಿಮ್ಗೆ 22% ಆಫ್ ಪ್ರೋಟೀನ್ ಫೀಡ್ ಅಂತ ಸಿಗುತ್ತೆ. ಸೊ ಅದ್ರಲ್ಲಿ ಯಾವ್ದೇ ತರ ಹಾನಿಕಾರ ಅಂತ ವಸ್ತುಗಳನ್ನ ಕೆಮಿಕಲ್ನ ಅವರು ಯೂಸ್ ಮಾಡಿರೋದಿಲ್ಲ. ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ ಮತ್ತೆ ವಿಟಮಿನ್ ಮಿಕ್ಸ್ ಅಂತೇಳಿ ಹಾಕಿರ್ತಾರೆ. ಮೀನಿಗೆ ಅದು ಬೆಳವಣಿಗೆಗೆ ಉಪಯುಕ್ತವಾಗಿರುತ್ತೆ, ಮತ್ತೆ ಅದನ್ನ ಬಳಸೋ ರೈತರಿಗೂ ಕೂಡ ಅದರಿಂದ ಯಾವ್ದೇ ತರ ಹಾನಿ ಆಗೋದಿಲ್ಲ. ಆಹಾರನು ಅಷ್ಟೇ, ಅದು ಬೆಳವಣಿಗೆಗೆ 5% ಆಫ್ ದ ಬಾಡಿ ವೇಟ್ ಅಂತೇಳಿ ಹೇಳ್ತೇವೆ. ಈಗ ಮೀನು ನಮ್ಗೆ ಒಂದು 100 ಗ್ರಾಮ್ ಇದೆ ಅಂದ್ರೆ ಅದ್ರ 5% ಅಷ್ಟು ಮಾತ್ರ ನಾವು ಫೀಡ್ ಕೊಡ್ಬೇಕಾಗ, ಅದಕ್ಕಿಂತ ಯಥೇಚ್ಛವಾಗಿ ಕೊಟ್ಟರು ಕೂಡ ಅದು ನೀರಲ್ಲಿ ವೇಸ್ಟ್ ಆಗಿ ನೀರಿನ ಗುಣಮಟ್ಟ ಹಾಳಾಗೋಕೆ ಅದು ಎನ್ಕರೇಜ್ ಮಾಡುತ್ತೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಸಾಕಷ್ಟು ನೀವ್ ಹೇಳಿದ್ರ, ಈಗ ಮೀನುಗಳಲ್ಲಿ ಮಿಶ್ರ ಮೀನು ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯನ್ನ ಗಳಿಸಬಹುದು ಅಂತ ಹೇಳಿದ್ರ. ಈಗ ನೀವ್ ಹೇಳಿದಂತ ಎಲ್ಲಾ ಮೀನುಗಳು ಅಂತಂದ್ರೆ ಮನುಷ್ಯರು ಅಂದ್ರೆ ಬಳಸಲಿಕ್ಕೆ ಸಾಕುವಂತ ಮೀನುಗಳು ಇವು, ಅಂದ್ರೆ ತಿನ್ಲಿಕ್ಕೆ ಅಂದ್ರೆ ಈಗೆಲ್ಲ ಅಲಂಕಾರಿಕ ಮೀನುಗಳು ಅಂತ ಇದಾವೆ. ನಮ್ಮ ರೈತರ ಮಟ್ಟದಲ್ಲಿ ಏನಾದ್ರೂ ಸಾಕಾಣಿಕೆ ಮಾಡಬಹುದಾ ಸರ್? ಈಗ ತಿನ್ನೋ ಮೀನು ಅಲ್ದೇನೆ ಇವಾಗ ಅಲಂಕಾರಿಕ ಮೀನು ಕೃಷಿಗೂ ಕೂಡ ತುಂಬಾ ಬೇಡಿಕೆ ಇದೆ. ಸೊ ಅದ್ರಲ್ಲೂ ಕೂಡ ನಿಮ್ಗೆ ಈಗ ಕರ್ನಾಟಕದಲ್ಲಿ ತಗೊಂಡ್ರೆ 30-60 ಬೇರೆ ಬೇರೆ ವೆರೈಟಿ ಅಲಂಕಾರಿಕ ಮೀನುಗಳಿದಾವೆ, ಅದರಿಂದನೂ ಕೂಡ ತುಂಬಾ ಲಾಭದಾಯಕವಾಗಿದೆ. ಸೊ ಈಗ ತಿನ್ನೋ ಮೀನು ಬಳಸೋ ಹೊಂಡದಲ್ಲೇನೆ ಕೂಡ ಒಂದು ಸಣ್ಣದ ಹಾಪ ತರ ಕಟ್ಕೊಂಡು ಅದರಲ್ಲೇ ಕೂಡ ಒಂದೇ ಹೊಂಡದಲ್ಲಿ ಅಲಂಕಾರಿಕ ಮೀನು ಮತ್ತೆ ತಿನ್ನೋ ಮೀನು ಕೂಡ ಎರಡನ್ನೂ ಕೂಡ ಬೆಳವಣಿಗೆ ಮಾಡಬಹುದು. ಈಗ ಸಾಮಾನ್ಯವಾಗಿ ಹೊಸದಾಗಿ ನಮ್ಮ ರೈತರು ಈ ಒಂದು ಮೀನು ಕೃಷಿಯನ್ನು ಮಾಡಕ್ ಅನ್ಕೊಂಡಾಗ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇರಲ್ಲ. ಯಾವ ರೀತಿ ಕೃಷಿ ಹೊಂಡ ಮಾಡಬೇಕು, ಎಲ್ಲಿ ಮರಿಗಳನ್ನ ತಂದು ಸಾಕ ಬಿಡಬೇಕಾಗುತ್ತೆ, ಯಾವ ರೀತಿಯಾದಂತಹ ಒಂದು ಆಹಾರವನ್ನು ಕೊಡಬೇಕು, ಈ ಮೀನು ಕೃಷಿ ಮಾಡಿದ್ರೆ ಅಂದ್ರೆ ಇದರಿಂದ ಲಾಭ ಬರುತ್ತೋ ಇಲ್ವೋ ಅನ್ನೋ ಒಂದು ಅನ್ನುವಂತ ಒಂದು ಗೊಂದಲದಲ್ಲಿ ಇರ್ತಾರೆ ನಮ್ಮ ರೈತರು. ಅಂತ ರೈತರಿಗೆ ಏನಾದರೂ ನಿಮ್ಮ ಒಂದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಏನಾದರೂ ತರಬೇತಿ ಕೊಡುವಂತದ್ದು ಏನಾದರೂ ಮಾಡ್ತೀರ ಸರ್? ಇವಾಗ ಈಗ ಏನು ಅದ್ರ ಬಗ್ಗೆ ಮೀನು ಕೃಷಿ ಬಗ್ಗೆ ಏನು ಮಾಹಿತಿ ಇಲ್ದಿರ ರೈತರಿಗೆ ಅಂತಾನೆ ನಾವು ಟ್ರೈನಿಂಗ್ ನ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡ್ಕೋತಿದೀವಿ. ಸೊ ಆಲ್ಮೋಸ್ಟ್ ಜುಲೈ ನಂತರ ನಿಮ್ಗೆ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಇರುತ್ತೆ. ಅದರ ಜೊತೆಗೆ ಮೀನುಗಾರಿಕೆ ಇಲಾಖೆಯಿಂದನೂ ಕೂಡ ತರಬೇತಿ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಸೊ ಜೊತೆಗೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮ್ಗೆ ಅವ್ರು ಬರಬಹುದು. ಯಾವುದೇ ರೀತಿಯಾಗಿ ಅದ್ರ ಬಗ್ಗೆ ಕೃಷಿ ಮೀನು ಕೃಷಿ ಬಗ್ಗೆ ಮಾಹಿತಿಗೋಸ್ಕರ ನಾವು ಕನ್ಸಲ್ಟೆನ್ಸಿಗೆ ನಾವು ಇದ್ದೇ ಇರ್ತೇವೆ. ಟ್ರೈನಿಂಗ್ ಅಲ್ದೇನು ಕೂಡ ಭಾನುವಾರ ಬಿಟ್ಟು ಯಾವತ್ತಾದ್ರೂ ಅವರು ಫಾರ್ಮ್ಗೆ ವಿಸಿಟ್ ಮಾಡಬಹುದು. ಇದ್ರ ಬೇಕಾಗಿರೋ ಸಂಕ್ಷಿಪ್ತ ಮಾಹಿತಿನ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಈಗ ಸಾಕಷ್ಟು ಅಂತಂದ್ರೆ ಇವತ್ತು ನಾವು ಮೀನು ಮರಿಗಳನ್ನ ತಂದು ನಮ್ಮ ಒಂದು ಕೃಷಿ ಹೊಂಡದಲ್ಲಿ ಬಿಟ್ಟಾಗ ಅಂದ್ರೆ ಅವು ಕಟಾವು ಬರೋದು ಎಷ್ಟು ತಿಂಗಳಾಗುತ್ತೆ ಸರ್? ಮಿನಿಮಮ್ 8-10 ತಿಂಗಳು ನಾವು ಬೆಳೆಸಲೇಬೇಕು. 8-10 ತಿಂಗಳು ನಂತರ ಅವುಗಳು ಆಲ್ಮೋಸ್ಟ್ 1 kg ಅಷ್ಟು ತೂಕ ಬಂದಿರ್ತವೆ. ಅದರ ನಂತರ ಕಟಾವು ಮಾಡ್ಲಿಕ್ಕೆ ರೆಡಿ ಇರ್ತವೆ. ಈಗ ಇಷ್ಟೆಲ್ಲ ಈಗ ಮೀನು ಕೃಷಿ ಬಗ್ಗೆ ಹೇಳಿದ್ರ, ಇದ್ರ ಬಗ್ಗೆ ಎಲ್ಲ ಆಯ್ತು. ಈಗ ಮೀನು ಕಟಾವಿಗೆ ಬಂದಾಗ ಈಗ ಮಾರಾಟದ ವ್ಯವಸ್ಥೆ ಅವರಿಗೆ ಸಮಸ್ಯೆ ಆಗುತ್ತೆ. ಈಗ ಎಲ್ಲಿ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ಮಾರಾಟ ಅಂತ ಅಂದ್ರೆ ಇಲ್ಲೇ ಅವರು ಲೋಕಲ್ ಮಾರ್ಕೆಟ್ ಅಲ್ಲಿ, ಯಾಕೆಂದ್ರೆ ಇಲ್ಲೂ ಕೂಡ ಚಿತ್ರದುರ್ಗ ಆಲ್ಮೋಸ್ಟ್ ಎಲ್ಲಾ ತಾಲೂಕಲ್ಲೂ ಕೂಡ ಮೀನು ತಿನ್ನುವಂತ ಜನಸಂಖ್ಯೆ ಇದೆ. ಹಾಗಾಗಿ ಇಲ್ಲೇ ಲೋಕಲ್ ಅಲ್ಲೂ ಕೂಡ ಅವರು ಮಾರಬಹುದು. ಮತ್ತೆ ಬೆಂಗಳೂರು ಕೂಡ ಆಲ್ಮೋಸ್ಟ್ 160 ಕಿಲೋಮೀಟರ್ ಹತ್ರದಲ್ಲೇ ಇರೋದ್ರಿಂದ ಬೆಂಗಳೂರು ಮಾರ್ಕೆಟ್ಗೂ ಕೂಡ ಹಾಕ್ಬಹುದು. ಮತ್ತೆ ಈ ಮಧ್ಯವರ್ತಿಗಳು ಏನಿರ್ತಾರೆ ಅವರಾಗೂ ಕೂಡ ಅವರು ಕಾಲ್ ಮಾಡಿದ್ರೆ ಫಾರಂ ರೇಟ್ ಅಲ್ಲಿ ಅವರು ಬಂದು ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ. ಸಾಮಾನ್ಯವಾಗಿ ಅಂದ್ರೆ ಯಾವ ಯಾವ ತಳಿಯ ಮೀನುಗಳಿಗೆ ಎಷ್ಟೆಷ್ಟು ರೇಟ್ ಇದೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ? ಸರಿ, ಈ ಸಾಮಾನ್ಯ ಗೆಂಡೆ ಮೀನು ಅಂತ ಏನ್ ಹೇಳಿದೆ, ಕಟ್ಲಾ, ರೋಹು, ಮೃಗಲ್, ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ರೇಟ್ ಇದೆ. 160-170, ಕೆಲವೊಂದ್ಸಲಿ ರೇಟು ಕೂಡ 120-110 ಆತರ ಸೀಸನ್ ವೈಸ್ ರೇಟು ವೇರಿ ಆಗ್ತಾ ಇರುತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಈ ಒಂದು ಮೀನುಗಳಿಗೆ ಬೇಡಿಕೆ ಬಂದಿದೆ ಅಲ್ವಾ? ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳ ಒಂದು ಆಗರ ಇದೆ ಅಂತ ಹೇಳ್ತೀರಾ? ಅದು ಈ ಕೋವಿಡ್ ನಂತರ ಈ ಮೀನು ತಿನ್ನೋದ್ರ ಬಗ್ಗೆ ಅರಿವು ಜನಗಳಿಗೆ ತುಂಬಾ ಜಾಸ್ತಿ ಆಗಿದೆ. ಏನಕ್ಕೆ ಅಂತ ಅಂದ್ರೆ ಇದರಲ್ಲಿ 22-24% ಪ್ರೋಟೀನ್ ಇರೋದ್ರಿಂದ, ಸೊ ಈ ಪ್ರೋಟೀನ್ ನಮ್ ದೇಹಕ್ಕೆ ತುಂಬಾ ಅವಶ್ಯಕತೆ ಇರೋದ್ರಿಂದ ಈ ಮೀನಿನ ಮುಖಾಂತರ ನಮ್ಗೆ ಸಿಗೋದ್ರಿಂದ ಸೊ ಮೀನು ಬಗ್ಗೆ ತುಂಬಾ ಪ್ರಾಮುಖ್ಯತೆ ಬಂದಿದೆ. ಈಗ ರೈತ ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಈಗ ಹೆಚ್ಚು ಮಳೆ ಆದಾಗ ನೀರನ್ನ ಅಂದ್ರೆ ಪೋಲ್ ಮಾಡದೆ ಎಲ್ಲೋ ಒಂದ್ ಕಡೆ ಶೇಖರಣೆ ಮಾಡಿ ಈ ಒಂದು ಮೀನು ಕೃಷಿಯನ್ನ ಮಾಡೋದ್ರಿಂದ ಈಗ ಕೃಷಿ ಬೆಳೆಗಳ ಜೊತೆಗೆ ಎಲ್ಲೋ ಒಂದ್ ಕಡೆ ಇದರಿಂದಲೂ ಆದಾಯ ಗಳಿಸಬಹುದು ಅಂತ ಹೇಳ್ತೀರಾ? ಹೌದು ಸರ್. ಈಗ ಕೃಷಿ ಹೊಂಡ ಅವರು ವಾಟರ್ ಸ್ಟೋರೇಜ್ ಪರ್ಪಸ್ಗೆ ಅಥವಾ ನೀರ್ ಸಂಗ್ರಹಣೆ ಮಾಡಕ್ಕೆ ಅಂತೇಳಿ ಉಪಯೋಗಿಸ್ಕೊಂಡು ಅದೇ ಹೊಂಡದಲ್ಲಿ ಅವರು ಮೀನನ್ನು ಬಿಟ್ಟು ಅದು ಅಡಿಷನಲ್ ಇನ್ಕಮ್ ತರ ಅವರು ಕೂಡ ಇದನ್ನ ಕೃಷಿ ಬೇಸಾಯ ಕೂಡ ಅವ್ರು ಮಾಡಬಹುದು. ಈಗ ಮೀನು ಕೃಷಿ ಮಾಡಂತವರಿಗೆ ಅಂದ್ರೆ ಈ ಮೀನುಗಾರಿಕೆ ಇಲಾಖೆಯಿಂದ ಏನಾದರೂ ಸಬ್ಸಿಡಿ ದರದಲ್ಲಿ ಏನಾದರೂ ನೆರವು ಇದೆಯಾ ಸರ್? ಇವಾಗ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಅನ್ಬಿಟ್ಟು ಒಂದು ಸ್ಕೀಮ್ ಇದೆ. ಅದು 2020 ಪ್ರಧಾನ ಮಂತ್ರಿ ಬಿಟ್ಟಿರುವಂತದ್ದು. ಸೊ ಅದು ನೆಕ್ಸ್ಟ್ 2025 ತನಕ ಇರುತ್ತೆ. ಅದರಲ್ಲೂ ಕೂಡ ಈ ಕೃಷಿ ಹೊಂಡ ತಗಿಸೋದಾಗಿರ್ಬೋದು, ಬೇರೆ ಬೇರೆ ಹೊಸ ತಂತ್ರಜ್ಞಾನ ಉಪಯೋಗಿಸಿ ಮೀನು ಕೃಷಿ ಮಾಡೋದಕ್ಕಾದ್ರ ಸಬ್ಸಿಡಿಗಳು ತುಂಬಾ ಇದಾವೆ. ಅದನ್ನ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಮಾಹಿತಿಗಳನ್ನ ಕೊಡ್ತಾರೆ. ಅಂದ್ರೆ ಇವತ್ತಿನ ಒಂದು ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ಈಗ ರೈತ ಮಹಿಳೆಯರು ಇರ್ತಾರೆ, ಈಗ ಅವರಿಗೆ ಸಾಕಷ್ಟು ಕೆಲಸಗಳು ಇರಲ್ಲ, ಮನೆಯಲ್ಲಿ ಆರಾಮಾಗಿರ್ತಾರೆ, ಅಂತವರಿಗೆ ಸಾಕಷ್ಟು ಜಮೀನು ಯೋಜನೆಗಳು ಸಹ ಇರ್ತವೆ, ನೀರಾವರಿ ಇರ್ತವೆ. ಅಂತ ಒಂದು ಮಹಿಳೆಯರು ಅಂದ್ರೆ ಮೀನು ಕೃಷಿಯಲ್ಲಿ ಯಾವ ರೀತಿ ತೊಡಗಿಕೊಳ್ಬಹುದು ಅಂತ ಹೇಳಿದ್ರೆ? ಸರ್, ಇವಾಗ ರೈತರ ಮಹಿಳೆಯರಾಗಿರ್ಬೋದು, ಮನೆಯಲ್ಲಿರೋ ಮಹಿಳೆಯರಿಗೆ ಇದು ಒಂಥರ ಅಡಿಷನಲ್ ಇನ್ಕಮ್ ತರ ಅವರು ಅಲಂಕಾರಿಕ ಮೀನ್ ಬಗ್ಗೆ ಸ್ವಲ್ಪ ಗಮನ ಹರಿಸಬಹುದು. ಸಣ್ಣ ಸಣ್ಣ ಸಿಮೆಂಟ್ ತೊಟ್ಟಿಗಳನ್ನ ಮಾಡಿಕೊಂಡು ಈಗ ಬಾವಿ ಮನೆ ಹತ್ರನೇ ಮನೆ ಹಿತ್ತಲಲ್ಲಿ ಅಲಂಕಾರಿಕ ಮೀನ್ನ ಬೆಳೆಸಿ ಅಲ್ಲೇ ಇರೋಂತ ಅಕ್ವೇರಿಯಂ ಶಾಪ್ ಗಳಲ್ಲಿ ಅವರು ಮಾರಿ ಅವರು ಅದನ್ನು ಕೂಡ ಅಡಿಷನಲ್ ಇನ್ಕಮ್ ಆಗಿ ಲಾಭದಾಯಕವಾಗಿ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಒಂದು ವಲಯ ಮತ್ತು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರೈತ ಮಹಿಳೆಯರಿಗೆ ಏನಾದರೂ ಈ ರೀತಿ ತರಬೇತಿ ಕೊಡ್ತೀರಾ ಅಲಂಕಾರಿಕ ಮೀನುಗಳನ್ನ ಸಾಕಾಣಿಕೆಯ ಬಗ್ಗೆ? ಹೌದು ಸರ್, ಅಲಂಕಾರಿಕ ಮೀನ್ ಬಗ್ಗೆನೂ ಕೂಡ ಮತ್ತೆ ತಿನ್ನೋ ಮೀನ್ ಬಗ್ಗೆನೂ ಕೂಡ ಈಗ ಮುಂದಿನ ತಿಂಗಳಿಂದ ಕಂಟಿನ್ಯೂಸ್ ಆಗಿ ತರಬೇತಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ಸೊ ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ರೈತ ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ಈ ತರಬೇತಿ ಕಾರ್ಯಕ್ರಮನ ಉಪಯೋಗ ಪಡ್ಕೋಬಹುದು. ಕೊನೆಯದಾಗಿ ಮೇಡಮ್, ಈ ಒಂದು ಮೀನು ಕೃಷಿ ಬಗ್ಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ ನಮ್ಮ ಕೃಷಿಕರಿಗೆ? ಇವಾಗ ಬರೀ ಅಗ್ರಿಕಲ್ಚರ್ ಅಥವಾ ಕೃಷಿ ಬೇಸಾಯನೇ ಅಲ್ಲ, ಈ ಮೀನು ಕೃಷಿಯಿಂದ ಕೂಡ ಲಾಭದಾಯಕವಾಗಿದೆ. ಅದ್ರ ಜೊತೆಗೆ ತುಂಬಾ ಪೌಷ್ಟಿಕ ಆಹಾರ ಇಂಪಾರ್ಟೆಂಟ್, ಮೇನ್ ಆಗಿ ಪ್ರೋಟೀನ್ ರಿಚ್ ಇರೋಂತ ಆಹಾರ ಆಗಿರೋದ್ರಿಂದ ಮೀನು ಕೃಷಿ ತುಂಬಾ ಬೇಡಿಕೆ ಇದೆ. ಸೊ ಹಾಗಾಗಿ ಹೆಚ್ಚಿನ ರೈತರು ಈ ಮೀನು ಕೃಷಿಯಲ್ಲಿ ಕೂಡ ತೊಡಗಿಕೊಂಡ್ರೆ ಅವ್ರಿಗೂ ತುಂಬಾ ಲಾಭದಾಯಕ ಆಗುತ್ತೆ, ಜೊತೆಗೆ ಇನ್ಕಮ್ ಕೂಡ ದ್ವಿಗುಣ ಮಾಡ್ಕೋಬಹುದು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ. ಈ ಮೀನು ಕೃಷಿ ಬಗ್ಗೆ ಅಂತಂದ್ರೆ ಯಾವ ರೀತಿ ನಾವು ಕೃಷಿ ಹೊಂಡಗಳು ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲಿ ಮೀನು ಮರಿಗಳು ತರಬೇಕು ಅಂದ್ರೆ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಈ ನಿಟ್ಟಿನಲ್ಲಿ ಏನಾದ್ರೂ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಾವು ಬಂದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರದಲ್ಲಿ ಇರ್ತೇವೆ, ಬಬ್ಬೂರ್ ಫಾರ್ಮ್ ಹಿರಿಯೂರು. ಸೊ ಇಲ್ಲಿ ನಾವು ಡಾಕ್ಟರ್ ಶ್ರುತಿಶ್ರೀ ಅಂತೇಳಿ. ಸೊ ಅಲ್ಲಿ ಮೀನುಗಾರಿಕಾ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇರ್ಬೋದು, ಏನೇ ಮಾಹಿತಿ ಇರ್ಬೋದು, ಅವ್ರ ಅಲ್ಲಿ ಬಂದು ಕಾಣಬಹುದು. ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, 8660940212. ಮತ್ತೊಮ್ಮೆ 8660940212. ಈ ನಂಬರ್ಗೆ ಕೂಡ ಅವರು ಕಾಂಟ್ಯಾಕ್ಟ್ ಮಾಡಿ ನನ್ ಏನೇ ಮಾಹಿತಿ ಇದ್ರೂ ಅವರು ತಿಳ್ಕೊ. ಒಳ್ಳೇದು ಮೇಡಮ್. ಇಲ್ಲ ತನಕ ಈ ಒಂದು ಮಳೆಗಾಲದಲ್ಲಿ ಮೀನು ಕೃಷಿಯನ್ನ ಯಾವ ರೀತಿ ಮಾಡಬಹುದು, ಇದರಿಂದ ಎಷ್ಟು ಮಟ್ಟಿಗೆ ನಾವು ಆದಾಯವನ್ನು ಗಳಿಸಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದುವರೆಗೂ ಮೀನು ಕೃಷಿಯ ಮಹತ್ವ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರುತಿಶ್ರೀ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಚಲ್ಲಲೇನೆ ರಾಣಿ ನಿನ್ನ ಮನೆಗೆ ಬರಲೇನೆ, ನನ್ನ ಮುದ್ದಿನ ಗಿಣಿಯೇ ನಂದನದಾನವುಲ್ಲೇ, ಲವಂಗದ ಗುಳಿ ತೆಗೆಸಲು ರಾಣಿ ನಿನ್ನ ಮನೆಗೆ ಬರಲೇನೆ. ಹೆಣ್ಣೆ ಮರಿಲಾರೆ ರಾಣಿ ನಿನ್ನ ಮನೆಗೆ ಬರಲೇನೆ ಮದರಂಗಿಯೇ ಹೆಣ್ಣೆ ಮರಿಲಾರೆ ಕ್ಯಾದಿಗೆ ಗರಿ ನಿನ್ನ ಅಗಲಿ ಇರಲಾರೆ ರಾಣಿ ನಿನ್ನ ಮನೆಗೆ ಬರಲೇನೆ ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಅಂತರ ಬೆಳೆಗಳು. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೆಕ್ಕೆಜೋಳ ಒಂದು ಪ್ರಮುಖವಾದ ಬೆಳೆ. ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಬೆಳೆ ಹೆಚ್ಚು ಬರ್ತಾ ಇದೆ. ನಾವು ಏಕ ಬೆಳೆ ಪದ್ಧತಿಯನ್ನು ಬಿಟ್ಟು ಅಂತರ ಬೆಳೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಅಂತರ ಬೆಳೆಯಲ್ಲಿ ಬಹಳ ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿ ತೊಗರಿ. 6 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿ ಹಾಕ್ಬಹುದು, ಅಥವಾ 8 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿಯನ್ನು ಹಾಕ್ಬಹುದು. ಈ ತೊಗರಿಯಲ್ಲೂ ನಮಗೆ ಬೇರೆ ಬೇರೆ ತಳಿಗಳು ಸಿಗುತ್ತೆ. BRG 1, BRG 2, BRG 5. ಇತ್ತೀಚಿನ ದಿನಗಳಲ್ಲಿ ನಮಗೆ ಈ TS 3R ಅನ್ನೋ ಒಂದು ತಳಿನೂ ಸಿಗುತ್ತೆ. ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವೇನು ಬಹಳ ಮುಖ್ಯವಾಗಿ ಗಮನಿಸಬೇಕಪ್ಪ ಅಂತಂದ್ರೆ ಅದರದ್ದು ಅವಧಿ ಎಷ್ಟಿದೆ ನೋಡಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ TS 3R ಸುಮಾರು ನಿಮಗೆ 160 ದಿವಸಕ್ಕೆ ಕಟ್ ಆಗಿ ಬರುತ್ತೆ. ಈ BRG 1, 2 ಇವು ಬಿಳಿ ಕಾಳುಗಳು. ಈ ಬಿಳಿ ಕಾಳು ಮತ್ತು ಇವು ಏನಪ್ಪಾ ಅಂದ್ರೆ ಟೇಬಲ್ ಪರ್ಪಸ್, ಅಂದ್ರೆ ತರಕಾರಿಯಾಗೂ ಬಳಕೆ ಮಾಡಬಹುದು, ಕಾಳನ್ನಾಗೂ ನಾವು ತಗೋಬಹುದು. ಇವು ಬಿಳಿ ಕಾಳು, ಸ್ವಲ್ಪ ಅವಧಿ ಸ್ವಲ್ಪ ಜಾಸ್ತಿ ಇದೆ. ಈ BRG 5 ಇದು ಕೆಂಪು ಕಾಳು, ಇದರ ಅವಧಿ 170-180 ದಿವಸ ಇದೆ. ಹಾಗಾಗಿ ನಾವು ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡೋದು ಬಹಳ ಸೂಕ್ತ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಯಾಗಿ ಸೋಯಾಬೀನು ಸಹ ಮಾಡ್ತಾ ಇದಾರೆ. ನೀವು ಹೆಬ್ಬಾಳ ಅವರೇ HA 4 ಅಥವಾ HA 5 ಮಾಡಬಹುದು. ಬೇರೆ ಬೇರೆ ದ್ವಿದಳ ಧಾನ್ಯ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗುತ್ತೆ. ಮತ್ತೆ ನಮಗೆ ಅಂತರ ಬೆಳೆಗಳು ಏನ್ ಕೆಲಸ ಮಾಡ್ತವೆ ಅಂತಂದ್ರೆ, ನಾವೀಗ ಕಳೆನಾಶಕದ ಬಳಕೆಯನ್ನು ಕಡಿಮೆ ಮಾಡಬೇಕಾಗಿದೆ, ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ. ಈ ಮಣ್ಣಿನ ಫಲವತ್ತತೆ ಉಳಿಸ್ಕೋಬೇಕಪ್ಪ ಮೆಕ್ಕೆಜೋಳದ ಬೆಳೆಗಳಂದ್ರೆ, ಯಾಕೆಂದ್ರೆ ಮೆಕ್ಕೆಜೋಳ ನಾವು ರಾಕ್ಷಸ ಬೆಳೆ ಅಂತ ಕರಿತೀವಿ. ನೀವೆಷ್ಟು ಪೋಷಕಾಂಶಗಳನ್ನ ನೀವು ಭೂಮಿಗೆ ಹಾಕ್ತಿರೋ ಅಷ್ಟು ಪೋಷಕಾಂಶಗಳನ್ನ ಈ ಭೂಮಿ ಹೇಳ್ಕೊಳ್ಳುತ್ತೆ, ಅಂದ್ರೆ ಈ ಬೆಳೆ ತಕೊಳ್ಳುತ್ತೆ. ಅದಕ್ಕೆ ನಾವು ಗೊಬ್ಬರ ಹಾಕ್ಬೇಕಾದ್ರೆ ನಾವು ಬಹಳ ಗಮನಿಸಬೇಕಾಗಿರೋದೇನಪ್ಪ ಅಂತಂದ್ರೆ, ಎಲ್ಲಾ ಪೋಷಕಾಂಶಗಳನ್ನ ಕೊಟ್ಟರೆ ಎಲ್ಲಾ ಪೋಷಕಾಂಶ ತಗೊಂಡು ಮುಂದಿನ ಬೆಳೆಗಳು ಏನು ಇಲ್ದಂಗೆ ಮಾಡುತ್ತೆ. ಹಾಗಾಗಿ ನಾವು ಈ ದ್ವಿದಳ ಧಾನ್ಯಗಳನ್ನ ಅಂತರ ಬೆಳೆಯಾಗಿ ಮಾಡಿದಾಗ ಮಣ್ಣಿನ ಫಲವತ್ತತೆನ ಕಾಪಾಡುತ್ತೆ. ಈಗ ಉದಾಹರಣೆಗೆ ನಮಗೆ ಈಗ ತೊಗರಿ ಹಾಕಿದ್ರೆ ಸುಮಾರು ಅದು 4-5 ತಿಂಗಳಿಂದ ಅದ್ರ ಎಲೆ ಬಿದ್ದು ಮಣ್ಣಿನಲ್ಲಿ ಸೇರ್ಕೊಂಡಾಗ ಮಣ್ಣಿನ ಪೋಷಕಾಂಶ ಜಾಸ್ತಿ ಆಗುತ್ತೆ. ಈ ಬೇರೆ ಬೇರೆ ದ್ವಿದಳ ಧಾನ್ಯಗಳ ಬೆಳೆ ನಮ್ಮ ಮಣ್ಣಿನ ಫಲವತ್ತತೆನ ಇಂಪ್ರೂವ್ ಮಾಡ್ತವೆ. ಮತ್ತೆ ಈ ಜೋಳ ನೀರನ್ನು ಸಹ ತುಂಬಾ ಬೇಡುತ್ತೆ. ಉದಾಹರಣೆಗೆ ಮಳೆ ಬರದೇ ಇದ್ದಾಗ ಭೂಮಿಯ ತೇವಾಂಶ ಇದು ಏನಾಗುತ್ತೆ, ಹಾರೋದಾಗ ನಮ್ಮ ಮೆಕ್ಕೆಜೋಳ ಇಳುವರಿ ಕಡಿಮೆ ಆಗುತ್ತೆ. ನಾವು ಅಂತರ ಬೆಳೆಗಳಿದ್ದಾಗ ಏನಾಗುತ್ತೆ, ಭೂಮಿ ಕವರ್ ಆಗಿರುತ್ತಲ್ಲ, ಅವಾಗ ತೇವಾಂಶ ಹಾರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ನಮಗೆ ಇಳುವರಿ ಅಂತ ಏನು ನಷ್ಟನೂ ಆಗಲ್ಲ. ಕೆಲವು ಸಂದರ್ಭದಲ್ಲಿ ಮಳೆ ಬರದೇ ಇದ್ದಾಗ, ಅಂದ್ರೆ ನಮಗೆ ಮಳೆನೇ ಬರಲಿಲ್ಲ, ಬೆಳೆ ಪೂರ್ತಿ ಹೋಯಿತು ಅಂತಂದಾಗ ಮೆಕ್ಕೆಜೋಳ ನಾವು ಸಂಪೂರ್ಣ ನಷ್ಟ ಅನುಭವಿಸುತ್ತೆ. ಯಾಕೆಂದ್ರೆ ಇದು ಹೈಬ್ರಿಡ್, ಮಳೆ ಬೇಕು, ಗೊಬ್ಬರ ಬೇಕು, ನೀರು ಬೇಕು. ಅಂತ ಸಂದರ್ಭದಲ್ಲಿ ನಾವು ಅಂತರ ಬೆಳೆಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಅಂತರ ಬೆಳೆಗಳಿಂದ ನಾವು ಹಾಕದಂತ ಬಂಡವಾಳ ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ನಾವು ಅಂತರ ಬೆಳೆಗಳನ್ನ ಯಾವಾಗಲೂ ಇನ್ಶೂರೆನ್ಸ್ ಕ್ರಾಪ್ ಅಂತ ಕರಿತೀವಿ. ಹಾಗಾಗಿ ಮೆಕ್ಕೆಜೋಳದಲ್ಲಿ ಅಂತರ ಬೆಳೆ ಮಾಡೋದು ಬಹಳ ಸೂಕ್ತ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಇನ್ನೊಂದು ಬಹಳ ಏನಪ್ಪಾ ಅಂತಂದ್ರೆ, ಈಗೆಲ್ಲ ಅಡಿಕೆ ಹಾಕ್ತಾ ಇದೀವಿ ನಾವು. ಈಗ ಅಡಿಕೆ ಸಣ್ಣ ಸಣ್ಣ ಅಡಿಕೆಗಳು ಇದಾವೆ, ಆ ಅಡಿಕೆ ನಮಗೆ ಆದಾಯ ನಾವು ನೋಡೋದಿನ್ನು 6-7 ವರ್ಷ ಬೇಕು. ಅಂತ ಅಡಿಕೆ ತೋಟದ ರೈತ ಬಾಂಧವರಿಗೂ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ನೀವು ಅಂತರ ಬೆಳೆಗಳಿಗೆ ಹೋಗ್ರಿ. ಅಂತರ ಬೆಳೆಗಳು ಅದರಲ್ಲೂ ಗುಲಾಬಿ ಮಾಡಬಹುದು, ದ್ವಿದಳ ಧಾನ್ಯಗಳನ್ನ ಮಾಡಬಹುದು, ಆಮೇಲೆ ತೊಗರಿ ಮಾಡಬಹುದು, ಮತ್ತೆ ನಾವು ಸೆಣಬು, ದಯಾಂಚ ಇಂಥ ಬೆಳೆಗಳನ್ನ ಮಾಡಿ ನಾವು ಬೀಜೋತ್ಪಾದನೆ ಮಾಡಬಹುದು. ಹಾಗಾಗಿ ನೀವು ಸಣ್ಣ ಅಡಿಕೆ ಗಿಡಗಳಲ್ಲಿ ಈ ಅಂತರ ಬೆಳೆಗಳಿಗೆ ಹೋಗೋದು ಬಹಳ ಸೂಕ್ತ. ಈ ತಾಪಮಾನ ಜಾಸ್ತಿ ಇರೋದ್ರಿಂದ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ರೋಗ ಕೀಟಗಳ ಬಾಧೆ ಹೆಚ್ಚಾದಾಗ ನಾವು ಔಷಧಿ ಹೊಡಿತೀವಿ, ಔಷಧಿ ಸಿಂಪರಣೆ ಮಾಡಿದಾಗ ಮಣ್ಣಿನ ಫಲವತ್ತತೆ ಮತ್ತೆ ಕುಗ್ಗುತ್ತೆ. ಹಾಗಾಗಿ ಅಂತರ ಬೆಳೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಅಂತರ ಬೆಳೆಗಳು ಹಲವಾರು ಲಾಭಗಳು ನಮಗೆ, ಒಂದು ಮಣ್ಣಿನ ಫಲವತ್ತತೆ ಮತ್ತೆ ಭೂಮಿಯಲ್ಲಿರೋ ಪೋಷಕಾಂಶಗಳನ್ನ ಹೆಚ್ಚು ಮಾಡುತ್ತೆ. ಆಮೇಲೆ ಕವರ್ ಕ್ರಾಪ್, ಭೂಮಿನ ಪೂರ್ತಿ ಕವರ್ ಮಾಡೋದ್ರಿಂದ ನಿಮಗೆ ಕಳೆಗಳು ಬರಲ್ಲ, ಕಳೆ ನಿರ್ವಹಣೆ ತಾನಾಗೆ ಮಾಡುತ್ತೆ, ಮತ್ತೆ ನೀರಿನ ನಿರ್ವಹಣೆ ಮಾಡುತ್ತೆ. ಹಾಗಾಗಿ ನಾವು ಅಡಿಕೆ ತೋಟಗಳಲ್ಲಿ ಆಗಿರ್ಬೋದು, ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಗಳನ್ನ ಮಾಡೋದು ಬಹಳ ಸೂಕ್ತ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗಿದೆ, ಬೀಜೋತ್ಪಾದನೆ ಕಡೆ ಕೂಡ ರೈತರು ಗಮನ ಕೊಡಬೇಕಾಗಿದೆ. ಈ ದಯಾಂಚ ಮತ್ತೆ ಸೆಣಬಿಯನ್ನು ನಾವು ಅಡಿಕೆ ತೋಟಗಳಲ್ಲಿ ಹಾಕ್ತಿವ, ನೀವು ಬೀಜೋತ್ಪಾದನೆ ಮಾಡಿ. ಬೀಜೋತ್ಪಾದನೆ ಮಾಡಿದಾಗ ನಿಮಗೆ ಒಂದು, ನೀವು ಬೀಜ ಹಾರ್ವೆಸ್ಟ್ ಮಾಡಿದ್ಮೇಲೆ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮಗೆ 15-20 ಕೆಜಿ ಹಸಿರೆಲೆ ಗೊಬ್ಬರಗಳನ್ನ ನೀವು ಬಿತ್ತನೆ ಮಾಡ್ರಿ ಅಂತ ಹೇಳ್ತೀವೋ, ಅದ್ರ ಬೆಲೆ ಇವತ್ತು ಏನಾಗಿದೆ ಅಂದ್ರೆ 2,000 ರೂಪಾಯಿ ತನಕ ಆಗಿದೆ. ಅದನ್ನ ಯಾರು ಬೀಜೋತ್ಪಾದನೆ ಮಾಡೋರಿಲ್ಲ. ಹಾಗಾಗಿ ಅಂತರ ಬೆಳೆಗಳ ನೆಪದಲ್ಲಿ ನೀವು ಬೀಜೋತ್ಪಾದನೆ ಮಾಡಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಹೆಚ್ಚಿನ ನಿಮಗೆ ಮಾಹಿತಿ ಬೇಕು ಅನ್ಸಿದ್ರೆ ನನ್ನ ಮೊಬೈಲ್ ಸಂಖ್ಯೆ 9449686495 ಸಂಪರ್ಕ ಮಾಡಿದ್ರೆ ನಿಮ್ಗೆ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ.